ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸುತ್ತಿರುವ ಕಾರ್ಯಕ್ರಮ ಕಿಸಾನ್ ವಾಣಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು ಹಾಗೂ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಿಸಾನ್ ವಾಣಿಯಲ್ಲಿ ಅರಣ್ಯ ಇಲಾಖೆಯ ಯೋಜನೆಗಳು, ಈ ಕುರಿತು ಹಾಸನ ಜಿಲ್ಲಾ ಉಪ ಅರಣ್ಯ ಸಂರಕ್ಷಣಾಧಿಕಾರಿಯಾದ ಎಂ ಶಿವರಾಮ್ ಬಾಬು ಅವರೊಂದಿಗೆ ಸಂದರ್ಶನ. ಬಿತ್ತನೆ ಮಾಡ್ತಿರಲ್ಲ ಚಿಕ್ಕಪ್ಪ, ಹವಾಮಾನದ ಬಗ್ಗೆ ಯೋಜನೆ ಮಾಡಿದಿರಾ? ಇನ್ನಾದ್ರೂ ಚಿಂತೆ ಇಲ್ಲಪ್ಪ, ಕೃಷಿ ವಿಮೆ ಮಾಡ್ತಿದ್ದೀನಿ. ಹವಾಮಾನ ಪ್ರಕೋಪ ಇದ್ರೂ ಇಳುವರಿ ಕಡಿಮೆ ಇದ್ರೂ ವಿಮೆಯಿಂದ ಪರಿಹಾರ ಸಿಗುತ್ತೆ. ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ತಕ್ಷಣವೇ ಸಮೀಪದ ಸರ್ಕಾರಿ ಬ್ಯಾಂಕ್ ಶಾಖೆಯನ್ನು, ಅಗ್ರಿಕಲ್ಚರ್ ಇನ್ಶೂರೆನ್ಸ್ ಕಂಪನಿ ಆಫ್ ಇಂಡಿಯಾದ ಬೆಂಗಳೂರು ಕಚೇರಿ ಅಥವಾ ಕೃಷಿ ಅಧಿಕಾರಿಯನ್ನು ಸಂಪರ್ಕಿಸಿ ಬೆಳೆ ವಿಮೆಯನ್ನು ತಕ್ಷಣವೇ ಮಾಡಿಸಿ. ಬೆಳೆ ವಿಮೆಗೆ ಸಂಬಂಧಿಸಿದ ದೂರು ನೀಡಲು ಎಐಸಿಯ ದೂರು ನಿವಾರಣಾ ಕಚೇರಿಯನ್ನು ಸಂಪರ್ಕಿಸಿ. ವಿಮೆ ಆಗ್ರಹದ ವಿಷಯವಸ್ತು. ನಿರಂತರವಾಗಿ ಫ್ಲೋರೈಡ್ ಅಂಶ ಹೆಚ್ಚಾಗಿರುವ ನೀರು ಮತ್ತು ಆಹಾರ ಸೇವನೆಯಿಂದ ಮೂಳೆಗಳ ಫ್ಲೋರೋಸಿಸ್ ಬರುತ್ತದೆ. ಎಲುಬುಗಳ ಬಾಗುವಿಕೆ, ಸ್ನಾಯುಗಳ ಸೆಳೆತ, ನರಗಳ ತೊಂದರೆ ಉಂಟಾಗುತ್ತದೆ. ಫ್ಲೋರೈಡ್ ಅಂಶ ಹೆಚ್ಚಾಗಿರುವ ಕಪ್ಪು ಟೀ, ಕಪ್ಪು ಕಲ್ಲುಪ್ಪು, ಅಡಿಕೆ, ತಂಬಾಕುಗಳನ್ನು ಬಳಸದಿರಿ. ಫ್ಲೋರೈಡ್ ಅಂಶ 1 ppmಗಿಂತ ಕಡಿಮೆ ಇರುವ ಶುದ್ಧ ನೀರನ್ನೇ ಕುಡಿಯಿರಿ. ಬೆಳ್ಳುಳ್ಳಿ, ಶುಂಠಿ, ಈರುಳ್ಳಿ, ಪರಂಗಿ ಹಣ್ಣು, ಗೆಣಸುಗಳಂತಹ ಪದಾರ್ಥಗಳನ್ನು ಹೆಚ್ಚಾಗಿ ಸೇವಿಸಿರಿ. ಫ್ಲೋರೋಸಿಸ್ ಬರದಂತೆ ತಡೆಗಟ್ಟಿರಿ. ಪ್ರಕಟಣೆ ರಾಷ್ಟ್ರೀಯ ಫ್ಲೋರೋಸಿಸ್ ತಡೆ ಹಾಗೂ ನಿಯಂತ್ರಣ ಶಾಖೆ. अरे अरे अरे, क्या कर रहा है? इधर इधर इधर, हम बोल रहे हैं तेरे बीजू का. कुतला बोल रहे? पक्षियों से तो हम खेत को बचा लेते हैं, पर इन घातक रसायनों से कैसे बचाएं? मतलब? देख बेटा, तू जो ये अंधाधुंध रसायन मिलाता है ना, मिट्टी की सेहत बिगड़ने लगी है, और जब माटी ही कमजोर पड़ जाएगी तो उपज कैसे सेहतमंद होगी? अरे पहले ऐसा नहीं था, पूछना अपने बड़े बुजुर्गों से कैसे फसल लहलहाती थी, शुद्धता झलकती थी, माटी भी तंदुरुस्त और लोग भी. पहली वाली बात कहाँ, पर हम तो सब यही डाले हैं. सब नहीं, आज भी लाखों जागरूक किसान परंपरागत विधि से फसल उगा रहे हैं, पर्चा कम और उपज की कीमत भी बेहतर पा रहे हैं. सच है? एक्सपीरियंस से बता रहे हैं, धूप में बाल सफेद नहीं किए हैं. ठीक है भाई, मैं भी आज से जैविक खेती शुरू करूँगा. माटी से प्रेम की परंपरा है, परंपरागत खेती. ಈಗ ಕೇಳಿ ಅರಣ್ಯ ಇಲಾಖೆಯ ಯೋಜನೆಗಳು, ಈ ಕುರಿತು ಹಾಸನ ಜಿಲ್ಲಾ ಅರಣ್ಯ ಉಪ ಸಂರಕ್ಷಣಾಧಿಕಾರಿ ಎಂ ಶಿವರಾಮ್ ಬಾಬು ಅವರೊಂದಿಗೆ ಸಂದರ್ಶನ. ಶಿವರಾಮ್ ಬಾಬು ಅವರೇ ನಮಸ್ಕಾರ. ನಮಸ್ಕಾರ. ನಮಸ್ಕಾರ. ತಾವು ಇವತ್ತಿನ ದಿವಸ ಅರಣ್ಯ ಇಲಾಖೆಯ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ವಿವರವಾಗಿ ಮಾಹಿತಿ ನೀಡಬೇಕು. ಜುಲೈ 1ನೇ ವಾರ ವನ ಮಹೋತ್ಸವ ಅಂತ ಹೇಳಿ ಆಚರಣೆ ಮಾಡ್ತೀವಿ. ಈ ಬಾರಿ ವನ ಮಹೋತ್ಸವದ ಆಚರಣೆ ಯಾವ ರೀತಿ ಆಯಿತು, ಇದರ ಒಂದು ಪ್ರಾಮುಖ್ಯತೆ ಏನು, ಮೊದಲಿಗೆ ಅದರ ಬಗ್ಗೆ ಮಾತನಾಡಿ ಸರ್. ಎಲ್ಲರಿಗೂ ನಮಸ್ಕಾರ. ಈ ವರ್ಷ ವನ ಮಹೋತ್ಸವ ಕಾರ್ಯಕ್ರಮಗಳು ತುಂಬಾ ನಾವು ಹಮ್ಮಿಕೊಂಡಿದ್ದೀವಿ. ಇದರಲ್ಲಿ ಮುಖ್ಯವಾಗಿ ನಾವು ಹೇಳಬೇಕಂದ್ರೆ ಈ ವರ್ಷ ಸ್ವಲ್ಪ ಹೊಸದಾಗಿ ಮಾಡೋಣ ಅಂತ ಒಂದು ಪ್ಲಾನ್ ಮಾಡ್ಕೊಂಡಿದ್ದೀವಿ. ಅದೇನಪ್ಪಾ ಅಂದ್ರೆ, ಯಾವಾಗ್ಲೂ ಪ್ರತಿ ವರ್ಷ ನಾವು ಒಂದು ಪ್ಲಾಂಟಿಂಗ್ ಮಾಡೋದು ಮತ್ತೆ ಎಲ್ಲರೂ ಎಲ್ಲ ಮುಖ್ಯತೆಗೆ ಕೊಂಡು ಪ್ಲಾಂಟಿಂಗ್ ಮಾಡೋದು ಅಂತ ಆ ತರ ಪ್ರೋಗ್ರಾಮ್ ಮಾಡ್ತಾ ಇದ್ವಿ. ಬಟ್ ಈ ವರ್ಷ ಕೋವಿಡ್ ಇರೋದ್ರಿಂದ ಜಾಸ್ತಿ ನಾವು ಈ ತರ ಪ್ರೋಗ್ರಾಮ್ಸ್ ಮಾಡಬಾರ್ದು ಅಂತ ಸರ್ಕಾರದಿಂದ ಒಂದು ಆದೇಶ ಇದೆ. ಸೊ ಅದಕ್ಕೆ ತಕ್ಕಂತೆ ನಾವು ಏನ್ ಮಾಡ್ಕೊಂಡಿದ್ವಿ, ಈ ವರ್ಷ ಪ್ಲಾಂಟಿಂಗ್ ಚಾಲೆಂಜ್ ಅಂತ ಅಂದ್ಕೊಂಡಿದ್ವಿ. ಏನಪ್ಪಾ ಅದು ಪ್ಲಾಂಟಿಂಗ್ ಚಾಲೆಂಜ್ ಅಂತ ಹೇಳಿದ್ರೆ, ನಮ್ ನರ್ಸರಿಗಳಿಂದ ಯಾವುದೇ ವಿವಿಧ ಜಾತಿಯ ಗಿಡಗಳನ್ನು ನೀವು ಸಾರ್ವಜನಿಕರು ಯಾವ್ದು ಗಿಡ ಬೇಕಾದ್ರೂ ತಗೋಬಹುದು. ಸೊ ಆ ಗಿಡಗಳನ್ನ ನಿಮ್ ಮನೆ ಮುಂಭಾಗ ಹಿಂಭಾಗ ಇರೋ ಖಾಲಿ ಜಾಗದಲ್ಲಿ ಪ್ಲಾಂಟಿಂಗ್ ಮಾಡಿ ಆ ಪ್ಲಾಂಟಿಂಗ್ ಮಾಡಿದ ವಿಡಿಯೋವನ್ನ ನಮಗೆ ಕಲಿಸಬೇಕು. 1 ಮಿನಿಟ್ ಒಳಗೆ ಇರೋ ವಿಡಿಯೋ ಇರಬೇಕು, ಆ ತರ ವಿಡಿಯೋ ಮಾಡಿ ನಮಗೆ ಕಲಿಸಬೇಕು. ಸೊ ಇದರಲ್ಲಿ ಯಾವ್ದು ವಿಡಿಯೋ ಚೆನ್ನಾಗಿರುತ್ತೋ ಅವ್ರಿಗೆ ಮೊದಲ 5 ಸ್ಥಾನದಲ್ಲಿ ಬರೋವರಿಗೆ ಒಂದು ಬಹುಮಾನ ವಿತರಣೆ ಅಂತ ಒಂದು ಕಾರ್ಯಕ್ರಮ ಇಟ್ಕೊಂಡಿದೀವಿ. ಇದರಲ್ಲಿ ಆಲ್ರೆಡಿ ನಮಗೆ ಸುಮಾರು ಒಂದು 100-150 ವಿಡಿಯೋಸ್ ಗಳೆಲ್ಲ ಬಂದಿದ್ದಾವೆ. ಇನ್ನು ಟೈಮ್ ಇದೆ, ಈ ತಿಂಗಳೊಳಗೆ ಎಷ್ಟು ವಿಡಿಯೋಸ್ ಬೇಕಂದ್ರೆ ಕಳಿಸಬಹುದು. ಸೊ ಇದು ಒಂದು ಹೊಸ ಪ್ರೋಗ್ರಾಮ್ ಮಾಡ್ಕೊಂಡಿದೀವಿ. ಅದೇ ಅಲ್ಲದೆ ಈ ವರ್ಷ ನಮ್ದು ಪ್ಲಾಂಟಿಂಗ್ ಟಾರ್ಗೆಟ್ 797 ಹೆಕ್ಟೇರ್ಸ್ ಇದೆ, ಅಂದ್ರೆ 997 ಹೆಕ್ಟೇರ್ಸ್ ಪ್ಲಾಂಟಿಂಗ್ ಇದೆ. 797 ಹೆಕ್ಟೇರ್ಸ್ ಅದು ಆಲ್ರೆಡಿ ನಾವು ಈಗ ಎಲ್ಲ ಮಾಡ್ತಾ ಇದೀವಿ. ಆಲ್ಮೋಸ್ಟ್ ಒಂದು 70% ಕಂಪ್ಲೀಟ್ ಆಗಿದೆ. ಅದಲ್ಲದೆ ರೋಡ್ ಸೈಡ್ ಗಿಡಗಳು ಅಂದ್ರೆ ರೋಡ್ ಸೈಡ್ ಪ್ಲಾಂಟೇಶನ್ ಅಂತ ನಾವು ಕರಿತೀವಿ, ಅದು ಒಂದು ನಮಗೆ 9 kilometers ಇದೆ. ಸೊ ಅದು ಆಲ್ರೆಡಿ ಕಂಪ್ಲೀಟ್ ಆಗಿದೆ. ಮತ್ತೆ ಅದಲ್ಲದೆ 18 hectares GUA ಅಂದ್ರೆ ಗ್ರೀನಿಂಗ್ ಆಫ್ ಅರ್ಬನ್ ಏರಿಯಾ ಅಂತ ಕರ್ಮ ಹೇಳ್ತೀವಿ. ಏನಪ್ಪಾ ಅದು ಏನ್ ಪ್ರೋಗ್ರಾಮ್ ಅಂದ್ರೆ ಈ ತರ ಎಲ್ಲೆಲ್ಲಿ ಸ್ಕೂಲ್ ಕಾಲೇಜು ಮತ್ತೆ ಗವರ್ಮೆಂಟ್ ಪ್ಲಾಂಟ್ಸ್ ಗವರ್ಮೆಂಟ್ ಬಿಲ್ಡಿಂಗ್ಸ್ ಅಲ್ಲಿರೋ ಖಾಲಿ ಜಾಗದಲ್ಲಿ ನಾವೆಲ್ಲ ಪ್ಲಾಂಟಿಂಗ್ ಮಾಡ್ತೀವಿ. ಸೊ ಅದು ಒಂದು 18 hectares ಟಾರ್ಗೆಟ್ ಇತ್ತು, ಅದನ್ನು ಕಂಪ್ಲೀಟ್ ಮಾಡಿದೀವಿ. ಮತ್ತೆ ಸುಮಾರು ಪ್ರೋಗ್ರಾಮ್ಸ್ ಎಲ್ಲಾ ಕಡೆ ವನಮಹೋತ್ಸವ ಪ್ರೋಗ್ರಾಮ್ಸ್ ಕೂಡ ಮಾಡಿದೀವಿ ಎಲ್ಲಾ ತಾಲೂಕಿನಲ್ಲಿ. ಉದಾಹರಣೆಗೆ ನಾವು June 5th ನಾವು ಇದು ಎನ್ವೈರನ್ಮೆಂಟ್ ಡೇ ಸೆಲೆಬ್ರೇಷನ್ಸ್ ಮಾಡಿದೀವಿ. ಎಲ್ಲಾ DCST ಮತ್ತೆ ನಮ್ದು ಡಿಸ್ಟ್ರಿಕ್ಟ್ ಜಡ್ಜ್ ಅವರೆಲ್ಲ ಕರೆಸ್ಕೊಂಡು ಎಲ್ಲ ಪ್ರೋಗ್ರಾಮ್ಸ್ ಮಾಡಿದೀವಿ. ಇದೇ ರೀತಿ ಎಲ್ಲಾ ತಾಲೂಕುಗಳಲ್ಲಿ ಕೂಡ ಎಲ್ಲ MLAs ತಹಸೀಲ್ದಾರ್ ಅವರೆಲ್ಲ ಕಾಲ್ ಮಾಡಿ ಅದೊಂದು ಪ್ರೋಗ್ರಾಮ್ ಮಾಡಿದೀವಿ. ಸೊ ಈ ತರ ಸುಮಾರು ಪ್ಲಾಂಟಿಂಗ್ ಪ್ರೋಗ್ರಾಮ್ ಒನ್ಮೋತ್ಸವದಲ್ಲಿ ನಾವು ಮಾಡ್ಕೊಂತೀವಿ. ಸರ್, ಯಾತಕ್ಕೋಸ್ಕರ ಮರ ಗಿಡಗಳು ಇರಬೇಕು ಅಂತ ಹೇಳ್ತೀರಿ? ಯಾಕೆ ನಾವು ಮರ ನೆಡಬೇಕು, ನಮಗೆ ಏಕೇನೋ ಯೂಸ್ ಆಗುತ್ತೆ ಅಂತ ಜನರೆಲ್ಲ ಕೇಳ್ಕೋಬಹುದು. ಸೊ ಇದರಿಂದ ಎರಡು ರೀತಿ ನಮಗೆ ಅನುಕೂಲ ಆಗುತ್ತೆ. ಒಂದು ಏನಪ್ಪಾ ಅಂತ ಹೇಳಿದ್ರೆ ಎಲ್ಲರಿಗೂ ಗೊತ್ತಿರುತ್ತೆ ಈ ತರ ಎನ್ವೈರನ್ಮೆಂಟ್ ನಮ್ಮ ಪರಿಸರ ಹೆಂಗೆಲ್ಲ ಹಾಳಾಗ್ತಾ ಇದೆ, ಆ ಪರಿಸರ ಹಾಳಾಗದಿಂದ ಏನೇನು ಕ್ಲೈಮೇಟ್ ಚೇಂಜ್ ಆಗ್ತಾ ಇದೆ ಅಂತ ನಿಮಗೆಲ್ಲ ಗೊತ್ತಿರುತ್ತೆ. ಸೊ ಇದೆಲ್ಲ ನಾವು ಸ್ಟಾಪ್ ಮಾಡಬೇಕಂದ್ರೆ ನಮಗೆ ಏನು ದೊಡ್ಡ ಕಾರ್ಯಕ್ರಮ ಏನು ಮಾಡಬೇಕಂತ ಅವಶ್ಯಕತೆ ಇಲ್ಲ. ಎಲ್ಲರೂ ಪ್ರತಿಯೊಂದು ಜನರು ಒಂದೊಂದು ಮನೆಯಲ್ಲಿ ಒಂದೊಂದು ಗಿಡ ನೆಟ್ಟರೆ ಸಾಕು, ಇದರದ್ದು ಎಂಟೈರ್ ಕ್ಲೈಮೇಟ್ ಚೇಂಜ್ ಎಫೆಕ್ಟ್ ಅನ್ನ ನಾವು ರಿವರ್ಸ್ ಮಾಡಬಹುದು. ಹೆಂಗಂತ ಹೇಳಿದ್ರೆ ಈ ತರ ಕ್ಲೈಮೇಟ್ ಚೇಂಜ್ ಬರಕ್ಕೆ ಮುಖ್ಯ ಕಾರಣ ನಮ್ಮ ಅಟ್ಮಾಸ್ಫಿಯರ್ ನಲ್ಲಿ CO2 ಜಾಸ್ತಿ ಆಗಿದೆ. ಅಂದ್ರೆ ನಮ್ ಕಾರ್ಬನ್ ಡೈಆಕ್ಸೈಡ್ ಡ್ಯೂ ಟು ವೇರಿಯಸ್ ಕೈಂಡ್ ಆಫ್ ಪೊಲ್ಯೂಷನ್ CO2 ಜಾಸ್ತಿ ಆಗಿದೆ. ಸೊ ಇದು CO2 ನಾವು ಕಡಿಮೆ ಯೂಸ್ ಮಾಡಬೇಕು, ಅದು ಒಂದು. ಅದಲ್ಲದೆ ಈ ತರ CO2 ಕ್ಯಾಪ್ಚರ್ ಮಾಡಕ್ಕೆ ನಮಗೆ ಇರೋ ಒಂದು ನೈಸರ್ಗಿಕ ಸತ್ತೊಂದು ಏನಂತ ಹೇಳಿದ್ರೆ ಮರ ಏನ್ ಮಾಡುತ್ತೆ, CO2 ಅಬ್ಸರ್ವ್ ಮಾಡಿ ಅದರೆಲ್ಲ ಒಳಗೇನೆ ಇಟ್ಕೊಂಡು ನಮಗೆ ಆಕ್ಸಿಜನ್ ಕೊಡುತ್ತೆ. ಸೊ ಇದರಿಂದ CO2 ಅಬ್ಸರ್ವ್ ಮಾಡೋ ಕೆಪಾಸಿಟಿ ಮರಗಳಿಗೆ ಮಾತ್ರನೇ ಇದೆ. ಅದು ಬಿಟ್ರೆ ಇನ್ನೊಂದು ಇರೋದು ನಮ್ದು ಸೀಸ್ ಓಷನ್ಸ್, ಅದಕ್ಕೆ ಅಬ್ಸರ್ವ್ ಮಾಡೋ ಕೆಪಾಸಿಟಿ ಇದೆ. ಸೊ ಕ್ಲೈಮೇಟ್ ಚೇಂಜ್ ಅನ್ನ ನಾವು ರಿವರ್ಸ್ ಮಾಡ್ಬೇಕಂದ್ರೆ ಎಲ್ಲರೂ ಒಂದೊಂದು ಮರ ನೆಟ್ರೆ ಸಾಕು. ಈ ಪ್ರಪಂಚದಲ್ಲಿ ಟೋಟಲ್ ನಮ್ಮ ಪಾಪ್ಯುಲೇಷನ್, ಹ್ಯೂಮನ್ ಪಾಪ್ಯುಲೇಷನ್ 7 billion ಇದೆ. ಸೊ 7 billion ಪಾಪ್ಯುಲೇಷನ್ ಪ್ರತಿಯೊಬ್ಬರು ಒಂದೊಂದು ವರ್ಷ ಒಂದೊಂದು ಮರ ನೆಟ್ರೆ ಸಾಕು. ಅದೆಲ್ಲ ಬದುಕಿ ನಮಗೆ ಜಾಸ್ತಿ ರಿಸಲ್ಟ್ಸ್ ನಮಗೆ ಕೊಡುತ್ತೆ, ಎಲ್ಲ ಕ್ಲೈಮೇಟ್ ಚೇಂಜ್ ಎಲ್ಲ ರಿವರ್ಸ್ ಆಗುತ್ತೆ ನಮಗೆ. ಸೊ ಅದು ಒಂದು, ಇದು ಆಯ್ತು, ಇದು ಒಂದು ಎಲ್ಲರಿಗೂ ಇರೋ ಒಂದು ಹೊಣೆ ರೆಸ್ಪಾನ್ಸಿಬಿಲಿಟಿ ಇದೆ. ಬಟ್ ಅದಲ್ಲದೆ ಮರದಿಂದ ನಮಗೆ ಸುಮಾರು ಲಾಭನೂ ಬರುತ್ತೆ. ಹೆಂಗಂತ ಹೇಳಿದ್ರೆ ಅದರಿಂದ ಬರ ಲೈಕ್ ಫ್ರೂಟ್ಸ್ ಇರಬಹುದು, ಅದನ್ನ ನಾವು ಎಲ್ಲ ಮಾರಾಟ ಮಾಡಬಹುದು. ಉದಾಹರಣೆಗೆ ಮಾವು ಹಾಕ್ತೀರಿ, ಹಲಸು ಹಾಕ್ತೀರಿ, ಅದರಿಂದ ಬರ ಎಲ್ಲ ಫ್ರೂಟ್ಸ್ ಎಲ್ಲ ನಮಗೆ ಸಿಗುತ್ತೆ. ಅದಲ್ಲದೆ ನಮಗೆ ಈಗ ಅಗ್ರೋಫಾರೆಸ್ಟ್ರಿ ನಲ್ಲಿ ನಾವೇನ್ ಹೇಳ್ತೀವಿ, ಹೆಬ್ಬೇವು ಅಂತ ಒಂದು ಒಳ್ಳೆ ಸ್ಪೀಸೀಸ್ ಇದೆ, ಹೆಬ್ಬೇವು ಇದೆ, ಸಿಲ್ವರ್ ಓಕ್ ಇದೆ. ಸೊ ಈ ತರ ಸ್ಪೀಸೀಸ್ ಏನಾಗುತ್ತೆ, ನಿಮಗೆ ಟಿಂಬರ್ ಯೂಸ್ ಆಗುತ್ತೆ. ಎಲ್ಲ ಪ್ಲೈವುಡ್ ಇಂಡಸ್ಟ್ರಿ ಕೂಡ ಈಗೆಲ್ಲ ಮರನೇ ಯೂಸ್ ಮಾಡ್ತಾ ಇದಾರೆ. ಸೊ ಅದರಿಂದ ನಮ್ಮ ರೈತರ ಜಮೀನು ಅದರಲ್ಲಿ ಹಾಕಿದ್ರೆ ರೈತರಿಗೆಲ್ಲ ಜಾಸ್ತಿ ಲೈಕ್ ಫಲ ಸಿಗುತ್ತೆ. ಸೊ ಇದರಿಂದ ಎರಡು ರೀತಿನೂ ಅನುಕೂಲ ಆಗುತ್ತೆ ನಮ್ಗೆ, ಒಂದು ಎನ್ವೈರನ್ಮೆಂಟಲ್ ಪ್ರೊಟೆಕ್ಷನ್ ಆಗುತ್ತೆ, ಇನ್ನೊಂದು ನಮಗೂ ಜಾಸ್ತಿ ಅನುಕೂಲ ಆಗುತ್ತೆ ಫೈನಾನ್ಷಿಯಲ್ ಆಗಿ ನಮಗ್ ಕೂಡ ಅನುಕೂಲ ಆಗುತ್ತೆ. ಕೃಷಿ ಎಂದರೆ ಬರೀ ಕೃಷಿ ಅಲ್ಲ, ಕೃಷಿ ಸಂಸ್ಕೃತಿ ಆಗುತ್ತು, ಪೊರೆಯುತ್ತಿದೆ ದಿನ ದಿನವೂ ಅನ್ನಾಹಾರಗಳ ಕೊಟ್ಟು. ಕೃಷಿ ವಾಣಿ, ವೈಜ್ಞಾನಿಕ ಬೇಸಾಯ ವಿಧಾನಗಳನ್ನು ಕುರಿತ ಬಾನುಲಿ ಸರಣಿ ಪ್ರತಿ ಬುಧವಾರ ಸಂಜೆಯ ಕೃಷಿ ರಂಗ ಕಿಸಾನ್ ವಾಣಿಯಲ್ಲಿ ಹಂಗಾಮಿಗೆ ಅನುಸಾರವಾಗಿ ವಿವಿಧ ಬೆಳೆಗಳ ವೈಜ್ಞಾನಿಕ ಬೇಸಾಯ ವಿಧಾನಗಳನ್ನು ಕುರಿತಂತೆ ಅನುಭವಿ ವಿಜ್ಞಾನಿಗಳೊಂದಿಗೆ ಸಂವಾದ, ನೇರ ಫೋನಿಂಗ್ ಕಾರ್ಯಕ್ರಮ, ಕೃಷಿ ರಸಪ್ರಶ್ನೆ ಕಾರ್ಯಕ್ರಮಗಳು ಈ ಸರಣಿಯ ವಿಶೇಷ. ಆಲಿಸಿ, ಅನುಸರಿಸಿ, ಪ್ರತಿಕ್ರಿಯಿಸಿ. ಪ್ರತಿ ಬುಧವಾರ ಸಂಜೆಯ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಪ್ರಸಾರವಾಗುತ್ತಿದೆ ವೈಜ್ಞಾನಿಕ ಬೇಸಾಯ ವಿಧಾನಗಳನ್ನು ಕುರಿತ ಬಾನುಲಿ ಸರಣಿ. ಕೃಷಿ ವಾಣಿ, ಕೃಷಿ ವಾಣಿ, ಕೃಷಿ ವಾಣಿ, ಕೃಷಿ ವಾಣಿ, ಕೃಷಿ ವಾಣಿ. ಶಿವರಾಮ್ ಬಾಬು ಅವರೇ, ಮರ ಗಿಡಗಳನ್ನ ನೆಡಿ ಅಂತಿದ್ದಾಗನೆ ರೈತರು ನೋಡೋದು ಅರಣ್ಯ ಇಲಾಖೆನೆ, ಯಾಕೆಂದ್ರೆ ಅವರಿಗೆ ಬೇಕಾದಂತಹ ಸಸಿಗಳನ್ನ ಒದಗಿಸುವರು ಅರಣ್ಯ ಇಲಾಖೆನವರು. ಈಗ ಹಾಸನ ಜಿಲ್ಲೆಯಲ್ಲಿ ನಿಮ್ಮ ನರ್ಸರಿಗಳು ಯಾವ ರೀತಿ ಕೆಲಸ ಮಾಡ್ತಾ ಇದೆ, ಈ ವರ್ಷಕ್ಕೆ ಏನೆಲ್ಲ ಸಸಿಗಳು ಸಿಗಬಹುದು, ಅದರ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿ ನೀಡಬಹುದಾ? ಹಾಸನ ಜಿಲ್ಲೆನಲ್ಲಿ ನಾವು ಏನ್ ಮಾಡಿದೀವಿ ಅಂದ್ರೆ ಎಲ್ಲಾ ತಾಲೂಕಿನಲ್ಲಿ ಒಂದೊಂದು ನರ್ಸರಿ ಇದೆ. ಉದಾಹರಣೆಗೆ ಈಗ ಹಾಸನಲ್ಲಿ ನಮ್ ಕಂದಲಿ ನರ್ಸರಿ ಇದೆ, ಮತ್ತೆ ನಮ್ಮ ಚಂದ್ರಾಯಪಟ್ಟಣದಲ್ಲಿ ಬೆಳಸಿಂದದಲ್ಲಿ ನರ್ಸರಿ ಇದೆ, ನಮ್ಮಲ್ಲಿ ಒಂದೊಂದು ಲೋಕಲ್ ಅಲ್ಲಿ ನರ್ಸರಿ ಇರುತ್ತೆ, ಸಸ್ಯ ಕ್ಷೇತ್ರಗಳಿರುತ್ತೆ. ಸೊ ಅದರಲ್ಲಿ ನಾವು ವಿವಿಧ ಜಾತಿಯ ಗಿಡನ ನಾವು ಈಗಲೇ ಎಲ್ಲಾರನ್ನು ರೆಡಿ ಮಾಡಿ ಇಟ್ಕೊಂಡಿದೀವಿ, ಪ್ಲಾಂಟಿಂಗ್ ಎಲ್ಲ ರೆಡಿ ಇದೆ. ಈ ವರ್ಷ ನಾವು 15 ಲಕ್ಷ ಸಸಿಗಳನ್ನ ಬೆಳೆಸ್ಕೊಂಡಿದೀವಿ. ಓನ್ಲಿ ಫಾರ್ ಇದು ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಅಂದ್ರೆ ಸಾರ್ವಜನಿಕ ವಿತರಣೆಗೆಂದ್ರೆ ಎಂತೆ ನಾವು 15 ಲಕ್ಷದ ಸಸಿಯನ್ನು ಬೆಳೆಸ್ಕೊಂಡಿದೀವಿ. ಸೊ ಅದರಿಂದ ಯಾವ ನರ್ಸರಿಗೆ ಬೇಕಾದ್ರೂ ನಮ್ಮ ರೈತರು ಹೋಗಿ ಸಂಪರ್ಕ ಮಾಡಿಕೊಂಡು ಆ ಗಿಡಗಳನ್ನ ಎಲ್ಲ ತಗೊಂಡು ಹೋಗ್ಬಹುದು. 15 ಲಕ್ಷ ಸಸಿ ನಾವು ಹಾಸನ ಜಿಲ್ಲೆಯಲ್ಲಿ ಈ ವರ್ಷ ಬೆಳೆಸ್ಕೊಂಡಿದೀವಿ. ಸೊ ಇದರಲ್ಲಿ ವಿವಿಧ ಜಾತಿ ಸಸಿಗಳು ವಿವಿಧ ಬ್ಯಾಕ್ ಸೈಜ್ ನಲ್ಲಿ ಬರ್ತದೆ. ಉದಾಹರಣೆ ಹೇಳಬೇಕಂದ್ರೆ ಒಂದು 6 ಇಂಚ್ x 9 ಇಂಚ್ ಬ್ಯಾಕ್ ಸಸಿ ಒಂದು 1 ರೂಪಾಯಿಗೆ ಸಿಗುತ್ತೆ. ಅದೇ ರೀತಿ 5 ಇಂಚ್ x 8 ಇಂಚ್ ಬ್ಯಾಕ್ ಸೈಜ್ 1 ರೂಪಾಯಿಗೆ ಸಿಗುತ್ತೆ. ಅದೇ ರೀತಿ 8 ಇಂಚ್ x 12 ಇಂಚ್ ಇದ ಬ್ಯಾಕ್ ಸೈಜ್ ಎಲ್ಲ ಗಿಡಗಳಲ್ಲೂ 3 ರೂಪಾಯಿಗೆ ಸಿಗುತ್ತೆ. ಸೊ ಇಷ್ಟು ಕಡಿಮೆ ರೇಟ್ ನಲ್ಲಿ ನಮ್ಮ ಸರ್ಕಾರನೇ ಯೋಜನೆ ಮಾಡಿ ಈ ತರ ಕೊಟ್ಟಿದ್ದೇವೆ. ಸೊ ಇದನ್ನ ನೀವು ತಗೊಂಡು ನಿಮ್ಮ ಮನೆಯಲ್ಲಿ ಇಟ್ಕೋಬಹುದು, ಮನೆಯಲ್ಲಿ ಇಟ್ಟು ನೆಟ್ಟು ಇದನ್ನು ಪೋಷಣೆ ಮಾಡ್ಕೋಬೇಕು. ಸೊ ಈ ರೀತಿ ನಾವು ಒಂದು ಎಲ್ಲ ಪ್ಲಾನ್ ಮಾಡ್ಕೊಂಡಿದೀವಿ. ಸರ್, ಯಾವ್ಯಾವ ಗಿಡಗಳು ಸಿಗಬಹುದು ಹೇಳ್ಬೋದಾ? ಲೋಕಲ್ ಜಾತಿಯ ಸಸಿಗಳೆಲ್ಲವಿದಾವೆ. ಉದಾಹರಣೆ ಕೇಳಬೇಕಂದ್ರೆ ಆಲಯಾರಲ್ಲಿ ಗೋಣಿ ಬಸರಿ, ಮತ್ತೆ ನೇರಳೆ, ಮಾವು, ತೇಗ, ಹೆಬ್ಬೇವು, ಸಿಲ್ವರ್ ಓಕ್, ಅತ್ತಿ, ವಿವಿಧ ಜಾತಿಗೆ ಸಸಿಗಳನ್ನು ಇದಾವೆ. ಹಲಸು, ಹೊಣ್ಣೇರಳೆ, ಈ ತರ ಬೇರೆ ಬೇರೆ ಜಾತಿಯ ಸಸಿಗಳು ಕೂಡ ಇದಾವೆ. ಯಾವ ಸಸಿ ಇದೆಯೋ ನೀವು ಲೋಕಲ್ ನರ್ಸರಿನಲ್ಲಿ ನಿಮಗೆ ಸಿಗುತ್ತೋ ಅದೆಲ್ಲ ನಿಮ್ ರೈತರಿಗೆ ತಗೊಂಡು ಹೋಗ್ಬಹುದು. ಸೊ ಇದು ಒಂದು ಸ್ಕೀಮ್ ಇಟ್ಕೊಂಡಿದೀವಿ. ಇದಲ್ಲದೆ ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನಾ ಅಂತ ಒಂದು ಯೋಜನೆ ಇದೆ. ಸರ್ಕಾರ ಸುಮಾರು 2016ರಿಂದನೇ ಈ ಯೋಜನೆ ತಂದಿದ್ದಾರೆ. ಇದರಲ್ಲಿ ಏನಪ್ಪ ಅಂತ ಹೇಳಿದ್ರೆ 1 ಎಕರೆಗೆ ನೀವು 400 ಗಿಡ ತಗೊಂಡು ಹೋಗ್ಬಹುದು ಮ್ಯಾಕ್ಸಿಮಮ್. ಸೊ ಈ ಗಿಡನ ನೀವು ನೆಟ್ಟು ನೆಟ್ಟಾದ್ಮೇಲೆ ಸಪೋಸ್ ಇದು 1 ವರ್ಷ ಆದ್ಮೇಲೆ ಸಪೋಸ್ ಈಗ ಒಂದು 400 ಗಿಡ ನೀವು ತಗೊಂಡು ಹೋಗಿದ್ದೀರಿ ಜಮೀನಲ್ಲಿ ನೆಟ್ಟಿದ್ದೀರಿ, ಬಟ್ 1 ವರ್ಷ ಆದ್ಮೇಲೆ ಆ 400 ಗಿಡನು ಬದುಕಿದ್ರೆ 1 ವರ್ಷ ಆದ್ಮೇಲೆ ನಿಮಗೆ 30 ರೂಪಾಯಿ ಕೊಡ್ತಾ ಇದೀವಿ ಒಂದೊಂದು ಗಿಡಕ್ಕೆ. ಮತ್ತೆ ಹಾಗೇನ್ ಸೆಕೆಂಡ್ ಇಯರ್ ಎಷ್ಟು ಬದುಕಲಿರುತ್ತೋ ಅದ ಅಷ್ಟು ಗಿಡಕ್ಕೆ ಒಂದೊಂದು ಸಸಿಗೆ ನಿಮಗೆ 45 ರೂಪಾಯಿ ಸಿಗುತ್ತೆ. ಆಮೇಲೆ 3ನೇ ವರ್ಷಕ್ಕೆ ಎಷ್ಟು ಬದುಕಲಿರುತ್ತೋ ಅದಕ್ಕೆ 50 ರೂಪಾಯಿ ಸಿಗುತ್ತೆ. ಸೊ ಒಟ್ಟಾರೆ 3 ವರ್ಷದಲ್ಲಿ 125 ರೂಪೀಸ್ 125 ರೂಪಾಯಿ ನಿಮಗೆ ಸಿಗುತ್ತೆ ಒಂದು ಗಿಡ ಬದುಕಲಿದ್ರೆ. ಸೊ 400 ಗಿಡ ಇತ್ತು, 400 ಗಿಡನು ನೀವು ಬದುಕಿದ್ರೆ 400 × 125 ಎಷ್ಟು ಬರ್ತೋ ಅದು ಅಷ್ಟು ಅಮೌಂಟ್ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಖಾತೆ ಆಗುತ್ತೆ. ಸೊ ಇದು ಒಂದು ಯೋಜನೆ ಸರ್ಕಾರ ಮಾಡಿದೀವಿ. ಇದು ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನಾ ಅಂತ ಹೇಳಿ ಈ ಯೋಜನೆಯನ್ನು ಖಂಡಿತ ನೀವೆಲ್ಲ ಯೂಸ್ ಮಾಡಬೇಕಂತ ಹೇಳ್ಕೊಳ್ತಾ ಇದೆ. ಶಿವರಾಮ್ ಬಾಬು ಅವರ ಈಗ ರೈತರು ಅವರ ಜಮೀನಿನಲ್ಲಿ ಮರ ಗಿಡಗಳನ್ನ ನೆಟ್ಕೋಬೇಕು ಅನ್ನೋದು ಇಲಾಖೆಯ ಆಶಯ. ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆಯಲ್ಲಿ ರೈತರು ಅರಣ್ಯವನ್ನ ಬೆಳೆಸಬೇಕು ಅಂತ. ಆದ್ರೆ ರೈತರು ಮರ ಗಿಡಗಳನ್ನ ಜಮೀನಿನಲ್ಲಿ ಬೆಳೆಯೋದಕ್ಕೆ ಹಿನ್ನೆಲೆ ಹಾಕ್ತಾರೆ, ಏನ್ ಕಾರಣ ಇರಬಹುದು? ಯಾತಕ್ಕೋಸ್ಕರ ರೈತರು ಜಮೀನಿನಲ್ಲಿ ಅರಣ್ಯದ ಗಿಡಗಳನ್ನ ಬೆಳಿಬೇಕು ಅಂತ ಹೇಳ್ತೀರಿ ತಾವು? ಯಾವುದೇ ಗಿಡ ನೆಟ್ರು ನಮಗೆ ಈ ತರ ಕ್ಲೈಮೇಟ್ ಚೇಂಜ್ ಇಂದ ನಾವು ಎಲ್ಲಾ ತಕ್ಕೋಬಹುದು, ಅದು ಒಂದು ರೀಸನ್ ಇದೆ. ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ ಈ ತರ ನಾನು ಆಲ್ರೆಡಿ ಹೇಳಿದ್ದೀನಿ ನಿಮಗೆ ಎಷ್ಟೋ ಫಲ ಸಿಗುತ್ತೆ ನಿಮಗೆ. ಉದಾಹರಣೆಗೆ ನಾನು ಹೇಳಿದಂಗೆ ಹೆಪ್ಪೇವು ಅಂತ ಒಂದು ಮರ ಇದೆ. ಸೊ ಅದು ನಾನು ಆಲ್ರೆಡಿ ಹೇಳಿದ್ದೀನಿ ಅಗ್ರೋಫಾರೆಸ್ಟ್ ಮಾಡೆಲ್ ನಲ್ಲಿ ಅದೇ ತುಂಬಾ ಈಗ ಪಾಪ್ಯುಲರ್ ಆಗಿ ಹೋಗ್ತಾ ಇದೆ. ಸೊ ಅದರಲ್ಲಿ ಏನಾಗುತ್ತೆ, ಸುಮಾರು 8 ವರ್ಷ ಆದ್ಮೇಲೆ ನೀವು ಅದರದ್ದು ಮರ ನೀವು ಬೆಳೆಸ್ಕೊಂಡು ಅದರ ನೀವು ಮಾರಾಟ ಮಾಡಿದ್ರೆ ಪಲ್ಪುಡ್ ಇಂಡಸ್ಟ್ರಿ ಮತ್ತೆ ಇಲ್ಲ ಸುಮಾರು ಈ ತರ ಸ್ಟಾಮಿಲ್ಸ್ ಗಳಿಗೆ ಮತ್ತೆ ಪಲ್ಪುಡ್ ಇಂಡಸ್ಟ್ರಿಗೆ ಈ ತರ ಕೊಟ್ರೆ ಒಂದ್ ಮರಕ್ಕೆ ನಿಮ್ಗೆ ಸುಮಾರು ಇತ್ತೀಚೆಗೆ ರೇಟಿಗೆ ಒಂದ್ ಮರಕ್ಕೆ ಮೋರ್ ದನ್ 4000 ಸಿಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದೇ ರೀತಿ ಡಿಪೆಂಡ್ಸ್ ಆನ್ ದ ಮಾರ್ಕೆಟ್ ವ್ಯಾಲ್ಯೂ, ಬಟ್ ಒಂದ್ ಮರಕ್ಕೆ ಜಾಸ್ತಿ ಫಲ ಸಿಗ್ತಾ ಇದೆ ಹೆಬ್ಬೇವಿನಲ್ಲಿ. ಅದೇ ರೀತಿ ನೀವು ನೋಡಿದ್ರೆ ಈಗ ನಿಮ್ದು ಸ್ಯಾಂಡಲ್ ಸೀರ್ಲಿಂಗ್ ಇಟ್ಕೊಳ್ಳಿ ಶ್ರೀಗಂಧ. ಸೊ ಶ್ರೀಗಂಧ ಅಂತ ಹೇಳಿದ್ರೆ ಎಲ್ಲಾರ್ಗು ಇಷ್ಟ ಆಗುತ್ತೆ, ನಮ್ ಕರ್ನಾಟಕದ ನೇಟಿವ್ ಸ್ಪೀಸೀಸ್ ಇದು. ಸೊ ಶ್ರೀಗಂಧ ಮರ ಇಟ್ಕೊಂಡು ಒಂದು 25 ವರ್ಷ ಆಗುತ್ತೆ ಬಟ್ ಅದು ಬರಕ್ಕೆ. ಸೊ 25 to 30 ಇಯರ್ಸ್ ಆಗುತ್ತೆ. 25 to 30 ಇಯರ್ಸ್ ಆದ್ಮೇಲೆ ನೀವು ಶ್ರೀಗಂಧ ಇಟ್ಕೊಂಡು ಅದರನ್ನು ನೀವು ಮಾರಾಟ ಮಾಡೋದನ್ನು ಎಷ್ಟೋ ನಿಮಗೆ ಜಾಸ್ತಿ ಬಳ ಸಿಗ್ಬಹುದು. ಸೊ ಈ ತರ ಒಂದೊಂದು ಜಾತಿನಲ್ಲಿ ಒಂದೊಂದು ಜಾತಿಯ ಮರಗಳಿಗೆ ಒಂದೊಂದು ವ್ಯಾಲ್ಯೂ ಇರುತ್ತೆ. ಈಗ ನಿಮ್ಗೆ ಇಮಿಡಿಯೇಟ್ ಅದು ರಿಟರ್ನ್ ಇಲ್ಲಾನು ಯಾವ್ದೋ ನಿಮ್ ಮಕ್ಕಳಿಗಾದ ಅದರದ್ದು ಯೂಸ್ ಆಗುತ್ತೆ ಅಂತ ಹೇಳ್ಕೊಳ್ತೀನಿ. ಸರ್, ಸಾಮಾನ್ಯವಾಗಿ ರೈತರು ಹೇಳ್ತಾರೆ ಮರ ಗಿಡಗಳನ್ನ ನೆಡೋದು ಬಹಳ ಸುಲಭ, ಆದ್ರೆ ಕಟಾವು ಮಾಡಬೇಕಾದ್ರೆ ಅರಣ್ಯ ಇಲಾಖೆಯ ಅನುಮತಿಯನ್ನ ಪಡೆದುಕೊಳ್ಳೋದು ಬಹಳ ಕಷ್ಟ ಅಂತ. ತಾವು ಇದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಅಂದ್ರೆ ಮರ ಗಿಡಗಳನ್ನ ಕಟಾವು ಮಾಡೋದಕ್ಕೆ ಏನು ಪ್ರೊಸೀಜರ್ ಇದೆ, ಇಲಾಖೆಯಿಂದ ಯಾವ ರೀತಿ ಅನುಮತಿಯನ್ನ ತೆಗೆದುಕೋಬೇಕು? ಖಂಡಿತ ಈಗ ಉದಾಹರಣೆಗೆ ನಾನು ಹೇಳಬೇಕಂದ್ರೆ ನಮ್ಮ ಕರ್ನಾಟಕ ಟ್ರೀ ಪ್ರಿಸರ್ವೇಶನ್ ಆಕ್ಟ್ ಅಂತ ಇದೆ. ಸೊ ಅದರ ಪ್ರಕಾರನೇ ನಾವು ಈಗ ಯಾವ್ದಾವ್ದು ಮರ ನೆಟ್ಟಿದಿರೋ ಅದನ್ನ ಕಟಾವು ಮಾಡಕ್ಕೆ ನಮ್ ಕಡೆಯಿಂದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ ಪರ್ಮಿಷನ್ ತಗೋಬೇಕು. ಅದರಲ್ಲಿ ಒಳ್ಳೆ ಒಂದು ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ಇದರಲ್ಲಿ ಸುಮಾರು 26 ವಿವಿಧ ಜಾತಿಯ ಸಸಿಗಳನ್ನು ಎಕ್ಸೆಂಪ್ಟ್ ಮಾಡಿದ್ದಾರೆ, ಅಂದ್ರೆ ವಿನಾಯಿತಿ ಕೊಟ್ಟಿದ್ದಾರೆ. ಉದಾಹರಣೆ ಹೇಳಬೇಕಂದ್ರೆ ಈಗ ನಾನು ಹೆಪ್ಪೆಯು ಹೇಳಿದಿನಲ್ಲ, ಆತರ ಮರ ಕಟ್ ಮಾಡಕ್ಕೆ ಯಾವುದೇ ಅರಣ್ಯ ಇಲಾಖೆಯಿಂದ ಅನುಮತಿ ಬೇಕಾಗಿಲ್ಲ, ಪೂರ್ಣ ಅನುಮತಿ ಬೇಕಾಗಿಲ್ಲ, ನೀವು ಕಟ್ ಮಾಡಿಕೊಂಡು ತುಂಬಿಕೊಂಡು ಹೋಗ್ಬೋದು. ಸೊ ಇದೇ ತರ ಒಂದು 26 ಮರಗಳದ್ದು ವಿನಾಯಿತಿ ಕೊಟ್ಟಿದ್ದಾರೆ. ಸೊ ಅದರಿಂದ ರೈತರಿಗೆ ಜಾಸ್ತಿ ಅನುಕೂಲ ಆಗುತ್ತೆ. ಉದಾಹರಣೆಗೆ ಈಗ ಸಿಲ್ವರ್ ಓಕ್ ಇದೆ, ಸಿಲ್ವರ್ ಓಕ್ ಗೆ ನಮ್ ಕಡೆಯಿಂದ ಪರ್ಮಿಟ್ ತಗೋಬೇಕಾದ ಅವಶ್ಯಕತೆ ಇಲ್ಲ, ಹೆಬ್ಬೇವು ಕಟ್ ಮಾಡಕ್ಕೆ ಅವಶ್ಯಕತೆ ಇಲ್ಲ. ಸೊ ಇದರಲ್ಲಿ ಎಲ್ಲ ಎಕ್ಸಾಂಪ್ಷನ್ಸ್ ಕೊಟ್ಟಿದೀವಿ. ಉದಾಹರಣೆಗೆ ಈಗ ಟೀಕ್ ನೀವು ಕಟ್ ಮಾಡ್ತೀರಿ ಅಥವಾ ಸ್ಯಾಂಡಲ್ ಕಟ್ ಮಾಡ್ತೀರಿ, ಇದು ಆತರ ಮರಗಳ ಕಟ್ ಮಾಡಬೇಕಂದ್ರೆ ನಮ್ಮ ಅರಣ್ಯ ಇಲಾಖೆಯಿಂದ ಪರ್ಮಿಷನ್ ತಗೋಬೇಕು. ಅದಕ್ಕೆ ತುಂಬಾ ಸಿಂಪಲ್ ಪ್ರಾಸೆಸ್ ಇದೆ. ತಮ್ದು RTC ಮತ್ತೆ ಪಟ್ಟಾಪಾಣಿ ಏನೇನಿದೆಯೋ, ನಮ್ಮ ತಮ್ಮ ಆಧಾರ್ ಕಾರ್ಡ್ ಅದೆಲ್ಲ ಇಟ್ಕೊಂಡು ಈ ತರ ಮರ ಕಟ್ ಮಾಡಬೇಕು ಅಂತ ನೀವು ನಮ್ಮ ಹತ್ರ ಒಂದು ಪರ್ಮಿಷನ್ ಕೇಳಬೇಕು. ನಮ್ದು RFOs ಮತ್ತೆ ಎಲ್ಲ ಸ್ಟಾಫ್ ಹೋಗಿ ಸ್ಪಾಟ್ ವಿಸಿಟ್ ಮಾಡಿ ಅದನ್ನ ನಮಗೆ ರೆಕಮೆಂಡ್ ಮಾಡ್ತಾರೆ. ಮತ್ತೆ ನಮ್ದು ರೆವೆನ್ಯೂ ಡಿಪಾರ್ಟ್ಮೆಂಟ್ ಅದು ಒಪಿನಿಯನ್ ಕೇಳ್ತೀವಿ, ಈ ತರ ಅದು ಜಮೀನ್ ನಿಮ್ದೇನಾ ಇಲ್ಲ ಬೇರೆ ಯಾರ್ದು ಅಂತ ಒಂದು ರೆವೆನ್ಯೂ ಒಪಿನಿಯನ್ ಕೇಳ್ತೀವಿ. ಇದೆಲ್ಲ ರೆವೆನ್ಯೂ ಒಪಿನಿಯನ್ ಮತ್ತೆ ನಿಮ್ದು ಪಟ್ಟಾಪಾಣಿ ಎಲ್ಲ ಕ್ಲಿಯರ್ ಇದ್ರೆ ನಾವು ಅದನ್ನು ಕಟ್ ಮಾಡಕ್ಕೆ ಈ ತರ ಟೀಕ್ ಮರಗಳಾಗ್ಬಹುದು ಮತ್ತೆ ಸ್ಯಾಂಡಲ್ ಮರಗಳಾಗ್ಬಹುದು ಇದೆಲ್ಲ ಕಟ್ ಮಾಡಕ್ಕೆ ನಾವು ಪರ್ಮಿಷನ್ ಕೊಡ್ತೀವಿ. ಅಂದ್ರೆ ಆರ್ಟಿಸಿನಲ್ಲಿ ಮರ ಇದ್ದಿದ್ರ ಬಗ್ಗೆ ದಾಖಲೆ ಇರಬೇಕು ಅಂತ ಹೇಳ್ತೀರಿ? ದಾಖಲೆ ಇರಬೇಕು, ಹೌದೌದು ದಾಖಲೆ ಇರಬೇಕು. ಆ ಭೂಮಿ ಬಗ್ಗೆ ದಾಖಲೆ ಇರಬೇಕು, ನಿಮ್ದೇ ಜಮೀನಾದು ಅಂತ ನಾವು ಒಂದು ದಾಖಲೆ ಇಟ್ಕೋಬೇಕು. ಅದನ್ನ ನಾವು ರೆವೆನ್ಯೂ ಡಿಪಾರ್ಟ್ಮೆಂಟ್ ಇಂದ ಕನ್ಫರ್ಮ್ ಮಾಡ್ಕೊಳ್ತೀವಿ. ಅಂದ್ರೆ ಈಗ ಯಾವುದೇ ಮರ ಒಳ್ಳೆ ಜಾತಿಯ ಮರ, ಈಗ ತೇಗ ಆಗ್ಲಿ, ಶ್ರೀಗಂಧ ಆಗ್ಲಿ, ರಕ್ತ ಚಂದನ ಆಗ್ಲಿ, ಈ ತರ ಗಿಡಗಳನ್ನ ರೈತರು ಜಮೀನಲ್ಲಿ ನಾಟಿ ಮಾಡ್ಕೊಂಡ್ರೆ RTCಯಲ್ಲಿ ಅದನ್ನ ನಮೂದಿಸ್ಕೋಬೇಕು. ನಮ್ದಿಸ್ತಾರೆ ಒಳ್ಳೇದು, ಬಟ್ ಆದ್ರೂ ಏನ್ ತೊಂದ್ರೆ ಇಲ್ಲ, ಬಟ್ ಆ ಜಮೀನ್ ಅವರದ ಅಂತ ನಾವು ಕನ್ಫರ್ಮ್ ಮಾಡ್ಕೋಬೇಕು ರೆವೆನ್ಯೂ ಒಪಿನಿಯನ್ ಇಂದ ಅಷ್ಟೇ. ಆಗಿದೆ ಎತ್ತು ರೈತನ ಸಂಪತ್ತು, ಆಗಿದೆ ಎತ್ತು ರೈತನ ಸಂಪತ್ತು, ಎತ್ತುಗಳೇ. ಎತ್ತುಗಳ ಸಾಕಾಣಿಕೆ ಕುರಿತ ವಿಶೇಷ ಬಾನುಲಿ ಸರಣಿ ಪ್ರತಿ ಶುಕ್ರವಾರ ಸಂಜೆಯ ಕೃಷಿರಂಗ ಕಿಸಾನ್ವಾಣಿಯಲ್ಲಿ ಅನುಭವಿ ಪಶುವೈದ್ಯರ ಮಾರ್ಗದರ್ಶನ, ನುರಿತ ರೈತರ ಅನುಭವದ ಮಾತು, ನೇರ ಫೋನಿನ ಕಾರ್ಯಕ್ರಮ, ಆಸಕ್ತರಿಗೆ ವಿಶೇಷ ತರಬೇತಿಯ ಆಯೋಜನೆ ಈ ಬಾನುಲಿ ಸರಣಿಯ ವಿಶೇಷ. ಕೇಳಿ ಕೇಳಿಸಿ ಎತ್ತುಗಳ ಭವ್ಯ ಪರಂಪರೆ ಉಳಿಸಿ ಪ್ರತಿ ಶುಕ್ರವಾರ ಸಂಜೆಯ ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ನಿಮ್ಮ ಗಾದಿ ಮೂಡಿ ಬರುತ್ತಿದೆ ಎತ್ತುಗಳ ಸಾಕಾಣಿಕೆ ಕುರಿತ ಬಾನುಲಿ ಸರಣಿ ರೈತನ ಸಂಪತ್ತು. ತಪ್ಪಿಸೋಣ ಭೂಮಿ ತಾಯ ಮೇಲಿನ ವಿಕೃತಿ. ಸರಿಗ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ನಿಮ್ಮ ಇಲಾಖೆಯಿಂದಲೂ ಅನುಷ್ಠಾನ ಆಗ್ತಿದ್ಯಾ? ಆಗ್ತಾ ಇದ್ರೆ ನಿಮ್ಮ ಇಲಾಖೆ ಮೂಲಕ ಏನು ಸೌಲಭ್ಯಗಳನ್ನು ತಾವು ರೈತರಿಗೆ ಕೊಡ್ತಾ ಇದ್ದೀರಿ? ಯಾವ ರೀತಿ ನರೇಗಾ ಸ್ಕೀಮ್ ನಲ್ಲಿ ಅರಣ್ಯ ಇಲಾಖೆ ಕೂಡ ಕೆಲಸ ಮಾಡ್ತಾ ಇದಾರೆ. ಬಟ್ ಅದು ನೋಡಕ್ಕೆ ಸೆಪರೇಟ್ ಒಂದು DFO ಇದಾರೆ, ಸೋಶಿಯಲ್ ಪರಿಸ್ಥಿತಿ DFO ಅಂತ ಹೇಳಿ. ಸೊ ಅವ್ರ ಹತ್ರ ಹೋಗಿ ನೀವು ಮಾತಾಡಿದ್ರೆ ನಿಮ್ ಮನೆಯಲ್ಲೇ ನೀವೇ ಮರ ನೆಟ್ಕೋಬಹುದು. ಜಾಬ್ ಕಾರ್ಡ್ ಇಟ್ಕೊಂಡ್ರೆ ನಿಮ್ ಜಮೀನಲ್ಲಿ ಗುಂಡಿ ತೆಗಿಯಕ್ಕೆ, ಜಾಬ್ ಕಾರ್ಡ್ ಇಟ್ಕೊಂಡು ಕೆಲಸ ಮಾಡಿದ್ರೆ ಅದರದ್ದು ಹಣ ನಿಮಗೆ ಬರುತ್ತೆ. ಅದೇ ರೀತಿ ಅವರು ಸೋಶಿಯಲ್ ಪರ್ಸನ್ ಅವರು ಫ್ರೀಯಾಗಿ ನಿಮ್ಗೆ ಗಿಡಾನು ಕೊಡ್ತಾರೆ. ಸೊ ಗಿಡಾನು ಫ್ರೀ ಇರುತ್ತೆ, ಮತ್ತೆ ನಿಮ್ಮ ಈ ತರ ಕೆಲಸನೂ ಮಾಡ್ಕೋಬಹುದು, ಕೆಲಸ ಮಾಡಕ್ಕೂ ಹಣ ಸಿಗುತ್ತೆ ನರೇಗಾ ಸ್ಕೀಮ್ ನಲ್ಲಿ. ಸೊ ಈ ತರ ಎರಡು ಲೈಕ್ ಡಬಲ್ ಬೆನಿಫಿಟ್ ಆಗುತ್ತೆ ನಿಮಗೆ ನರೇಗಾ ಸ್ಕೀಮ್ ನಲ್ಲಿ. ಇದಲ್ಲದೆ ಬೇರೆ ಇನ್ಯಾವುದಾದ್ರೂ ಯೋಜನೆಗಳು ಅರಣ್ಯ ಇಲಾಖೆಯಿಂದ ರೈತರಿಗೆ ಇದೆಯಾ ಸರ್? ಇದಲ್ಲದೆ ನಾವು ಸುಮಾರು ಯೋಜನೆಗಳು ಹಮ್ಮಿಕೊಂಡಿದ್ದೀವಿ. ಉದಾಹರಣೆಗೆ ಈಗ SCPTSP ಸ್ಕೀಮ್ ಅಂತ ಒಂದಿದೆ, ಇದು ಎಸ್ಪೆಷಲಿ ಫಾರ್ SCST ಅಂದ್ರೆ ಪರಿಶಿಷ್ಟ ಜಾತಿ ಮತ್ತೆ ಪರಿಶಿಷ್ಟ ಪಂಗಡದವ್ರಿಗೆ ಮಾತ್ರ ಇರೋದು. ಅದರಲ್ಲಿ ನಾವು LPG ಗ್ಯಾಸ್ ಸಿಲಿಂಡರ್ ಸಪ್ಲೈ ಮಾಡೋದ ಕೆಲಸ ಕೂಡ ನಾವು ಹೋದ ವರ್ಷ ಒಂದು 2-3 ವರ್ಷದಿಂದ ಮಾಡ್ತಾ ಇದ್ವಿ. ಇತ್ತೀಚೆಗೆ ರೀಫಿಲ್ಲಿಂಗ್ ಇದಕ್ಕೆ ಮಾತ್ರ ಪ್ರಾವಿಷನ್ ಇದೆ. ಸೊ ಅದನ್ನು ನಾವು ಈಗ ಮಾಡ್ತಾ ಇದ್ವಿ. ಏನಕ್ಕೆ ಸರ್ ಇದು LPG? ಯಾಕಪ್ಪ ಅಂತ ಹೇಳಿದ್ರೆ ಅರಣ್ಯ ಅಂಚಲ್ಲಿ ಇರೋ ಗ್ರಾಮಸ್ಥರು ಅರಣ್ಯಕ್ಕೆ ಹೋಗಿ ಅಲ್ಲಿರೋ ಮರನ ಕಟ್ ಮಾಡಿ ಸೌದೆಯನ್ನು ಯೂಸ್ ಮಾಡಬಾರ್ದು ಅಂತಕ್ಕೋಸ್ಕರ ಅರಣ್ಯ ಅಂಚಿನ ಪ್ರದೇಶದಲ್ಲಿ ಇರೋ ಗ್ರಾಮಸ್ಥರಿಗೆ ನಾವು ಫ್ರೀಯಾಗಿ ಈ ತರ LPG ಕೊಡೋ ಮೂಲಕ ಅವರು ಅರಣ್ಯ ಒಳಗೆ ಹೋಗೋದು ಬೇಡ ಅಂತ ಉದ್ದೇಶದಿಂದ ನಾವು ಈ ತರ ಕೊಡ್ತಾ ಇದ್ವಿ, ಫ್ರೀ LPG ಮತ್ತೆ ಗ್ಯಾಸ್ ಸಿಲಿಂಡರ್. ಇದಲ್ಲದೆ ಬೇರೆ ಯೋಜನೆಗಳು ಸರ್? ಇದ ಕೊಡೋದೇ ನಮ್ದು ಮೇಜರ್ ಯೋಜನೆ ಇರುತ್ತದೆ. ಅದಲ್ಲದೆ ನಮ್ದು ಈ ಕಾಡಾನೆ ಸಮಸ್ಯೆಗೆ ಬಂದಾಗ ಡ್ಯಾಮೇಜಸ್ ಇರುತ್ತವೆ. ಸೊ ಉದಾಹರಣೆಗೆ ಆನೆಗಳು ನಮ್ಮ ಹಾಸನ್ ಜಿಲ್ಲೆನಲ್ಲಿ ಜಾಸ್ತಿ ಇರ್ತದೆ. ಸೊ ಆವಾಗ ಅದರಿಂದ ಉಂಟಾದ ಎಲ್ಲಾ ನಷ್ಟಕ್ಕೆ ನಮ್ಮ ಅರಣ್ಯ ಇಲಾಖೆಯಿಂದ ಕೂಡ ನಾವು ಎಕ್ಸ್ಪ್ರೇಷಿಯಾ ಅಂದ್ರೆ ದಯಾತ್ಮಕ ಧನ ಎಲ್ಲ ಕೊಡ್ತಾ ಇದೀವಿ. ಸೊ ಅದು ಅದನ್ನು ಅದು ಎಷ್ಟು ಡ್ಯಾಮೇಜ್ ಆಗಿದೆಯೋ ಅದಕ್ಕೆ ತಕ್ಕಂತ ಒಂದು ರೇಟ್ ನಾವು ಇಟ್ಕೊಂಡು ರೇಟಿಗೆ ಲೈಕ್ ಸರ್ಕಾರ ಆಯ್ಕೆ ಮಾಡಿದೆ. ಸೊ ಆ ರೇಟ್ ಅನ್ನು ಇಟ್ಕೊಂಡು ನಾವು ಜನರಿಗೆ ವಿತರಣೆ ಮಾಡ್ತೀವಿ. ಅದೇ ರೀತಿ ನಾವು ಇದೇ ಸ್ಕೀಮ್ ನಲ್ಲಿ ಹೋದ ವರ್ಷ ನಾವು ಮೊದಲ 1.5 crore ವಿತರಣೆ ಮಾಡಿದೀವಿ. ಸೊ ಇನ್ನು ಏನೇನು ಡ್ಯಾಮೇಜ್ ಇತ್ತು ಅದೆಲ್ಲ ನಾವು ರೆಕಾರ್ಡ್ ಮಾಡಿ ಕೊಡ್ತಾ ಇದ್ವಿ. ಸರ್, ಒಂದು ಒಳ್ಳೆ ವಿಚಾರವನ್ನ ತಾವು ಪ್ರಸ್ತಾಪ ಮಾಡಿದ್ರಿ. ಇತ್ತೀಚೆಗೆ ವನ್ಯಜೀವಿಗಳು ಹಾಗೂ ಮಾನವನ ನಡುವಿನ ಸಂಘರ್ಷ ಜಾಸ್ತಿ ಆಗ್ತಾ ಇದೆ. ಇದು ಜಾಸ್ತಿ ಆಗೋದಕ್ಕೆ ಕಾರಣ ಏನು? ತಪ್ಪಿಸೋದಕ್ಕೆ ಅರಣ್ಯ ಇಲಾಖೆ ಏನಾದ್ರೂ ಮಾಡ್ತಾ ಇದೆಯಾ? ಅದ್ರ ಬಗ್ಗೆ ಏನಾದ್ರೂ ಕೆಲಸ ಮಾಡಿದ್ರೆ ದಯಮಾಡಿ ಹೇಳಿ ಸರ್. ಇತ್ತೀಚೆಗೆ ಏನಾಗ್ತದೆ, ನಮ್ದು ಒಂದು ಜಿಲ್ಲೆ ಮಾತ್ರ ಅಲ್ಲ, ಇಡೀ ದೇಶದಲ್ಲಿ ಇದು ಪ್ರಾಬ್ಲಮ್ ಇದೆ, ಮಾನವ ಮತ್ತೆ ಪ್ರಾಣಿದು ಸಂಘರ್ಷ. ಯಾಕಂದ್ರೆ ಹೇಳಿದ್ರೆ ಇದು ಕಾಡು ಮತ್ತೆ ಕಾಡು ಪ್ರದೇಶಗಳ ಸಂಖ್ಯೆ ತುಂಬಾ ಕಡಿಮೆ ಆಗ್ತಾನೆ ಇದೆ. ಅಂದ್ರೆ ಕ್ವಾಲಿಟಿ ಆಫ್ ಫಾರೆಸ್ಟ್ ಅಂತ ಏನ್ ನಾವು ಕರಿತೀವಿ ಅದು ತುಂಬಾ ಕಡಿಮೆ ಆಗ್ತಾ ಇದೆ. ಅಂದ್ರೆ ಗುಣಮಟ್ಟ ಫಾರೆಸ್ಟ್ ಅದು ಗುಣಮಟ್ಟ ಕಡಿಮೆ ಆಗ್ತದೆ, ಗೆಟಿಂಗ್ ಡಿಗ್ರೇಡೆಡ್ ಆಫ್ ದ ಡೇ ಪ್ರಾಸೆಸ್. ಒಂದೊಂದು ದಿನಕ್ಕೂ ಕಾಡದ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಸೊ ಅದನ್ನ ನಾವು ಹೆಚ್ಚಿಗೆ ಮಾಡಕ್ಕೆ ನಮ್ದು ಈ ಭಾರತದ ಸರ್ಕಾರದಲ್ಲಿ ನಮಗೆ ಒಂದು ಆಯ್ಕೆ ಮಾಡಿಕೊಟ್ಟಿದ್ದಾರೆ ಒಂದು ಗುರಿ. ನಮ್ಮ ಭಾರತ ಪ್ರದೇಶದಲ್ಲಿ 33% ಕಾಡು ಇರಬೇಕು ಅಂತ ಒಂದು ನಮಗೆ ಒಂದು ಗುರಿ ಕೊಟ್ಟಿದ್ದಾರೆ. ಇದು ಒಂದು 1988 ಈ ಗುರಿ ಇಟ್ಟಿದ್ದಾರೆ. ನ್ಯಾಷನಲ್ ಫಾರೆಸ್ಟ್ ಪಾಲಿಸಿನಲ್ಲಿ ಈ ಗುರಿ ಇದೆ. ಅದನ್ನ ನೋಡ್ಕೊಂಡು ನಾವು ಎಲ್ಲ ಕೆಲಸ ಮಾಡ್ಕೊಂಡು ಹೋಗ್ತಾ ಇದೀವಿ. ಸೊ ಒನ್ಸ್ ನಾವು ಫಾರೆಸ್ಟ್ ಏರಿಯಾನ ನಾವು ಜಾಸ್ತಿ ಮಾಡಬೇಕು, ಜಾಸ್ತಿ ಮಾಡಕ್ಕೆ ನಾವೆಲ್ಲ ಪ್ರಯತ್ನ ಮಾಡ್ತಾ ಇದೀವಿ. ಏನೇನ್ ಪ್ರಯತ್ನ ಮಾಡ್ತಾ ಇದ್ವಿ ಅಂದ್ರೆ, ಈ ತರ ನಾನು ಹೇಳಿದ್ನೆಲ್ಲ ಪ್ಲಾಂಟೇಷನ್ ಪ್ರೋಗ್ರಾಮ್ಸ್ ಇಟ್ಕೊಳ್ಳೋದು, ಮತ್ತೆ ಕಾಡುಗಳಲ್ಲಿ ಇನ್ನೊಂದ್ ಜಾಸ್ತಿ ಡಿಗ್ರೇಡ್ ಆಗದಂಗೆ ನಾವು ಒಳ್ಳೆ ಜಾತಿಯ ಲೋಕಲ್ ಸ್ಪೀಸೀಸ್ ಲೋಕಲ್ ವೆರೈಟಿನ ನಾವು ನಡೀತಾ ಇದೀವಿ. ಅದು ಒಂದು ಪ್ರೋಗ್ರಾಮ್ ಕೂಡ ಈಗ ಮಾಡ್ತಾ ಇದೀವಿ. ಮುಂಚೆ ಎಲ್ಲ ಸ್ವಲ್ಪ ಯುಕ್ಲಿಪ್ಟಸ್ ಪ್ಲಾಂಟಿಂಗ್ ಮಾಡಿದ್ರು ಮುಂಚೆ ಬ್ರಿಟಿಷ್ ಕಾಲದಲ್ಲಿ, ಅದಕ್ಕಿಂತ ಮುಂಚಿನ ಟೈಮ್ ನಲ್ಲಿ ಮತ್ತೆ ಈಗ ಇತ್ತೀಚಿನ ಟೈಮ್ ನಲ್ಲಿ ಕೂಡ. ಬಟ್ ನಾವು 2016-17 ನಿಂದ ಅದೆಲ್ಲ ನಿಲ್ಸ್ತೀವಿ. ಎಲ್ಲ ಈಗೆಲ್ಲ ಲೋಕಲ್ ಸ್ಪೀಸೀಸ್ ನೇ ನಾವು ಈಗೆಲ್ಲ ಪ್ಲಾಂಟಿಂಗ್ ಮಾಡ್ತಾ ಇದೀವಿ. ಮುಂದೆ ಹೋಗ್ತಾ ಹೋಗ್ತಾ ಜನರನ್ನು ಸ್ವಲ್ಪ ಇದನ್ನ ನೋಡ್ಕೋಬೇಕು. ಏನಪ್ಪಾ ಅಂತ ಹೇಳಿದ್ರೆ, ಈ ತರ ಒತ್ತುವರಿ ಅಂದ್ರೆ ಜಾಸ್ತಿ ಆಗ್ತಾನೆ ಇದೆ, ಕಾಡು ಪ್ರದೇಶದಲ್ಲಿ ಒತ್ತುವರಿ ಜಾಸ್ತಿ ಆಗ್ತಾನೆ ಇದೆ. ಸೊ ಆ ಒತ್ತುವರಿಯನ್ನು ಕಡಿಮೆ ಮಾಡಬೇಕು, ಒತ್ತುವರಿ ಮಾಡಬಾರ್ದು ಜನರು. ಯಾಕೆ ಅಂತ ಹೇಳಿದ್ರೆ, ನಾವು 33% ಕಾಡು ಇರಬೇಕು ಅಂತ ಹೇಳಿದ್ರೆ ನಮ್ಮ ಕರ್ನಾಟಕದಲ್ಲಿ 20% ಮಾತ್ರನೇ ಇದೆ. ಅದನ್ನ ಜಾಸ್ತಿ ಮಾಡಬೇಕು ನಾವು. ಬಟ್ ಏನಾಗ್ತಾ ಇದೆ, ಬರ್ತಾ ಬರ್ತಾ ಒತ್ತುವರಿ ಆಗಿ ಜಾಸ್ತಿ ನಮ್ದು ಕಾಡು ಅಳಿತಾ ಬರ್ತಾ ಇದೆ. ಸೊ ಅದನ್ನ ಜನರು ಮಾಡಬಾರ್ದು ಅಂತ ನಮ್ದು ಒಂದು ಮನವಿ ಇದೆ. ಸೊ ಅದಕ್ಕೆ ತಕ್ಕಂತ ಇಲಾಖೆಯಲ್ಲಿ ಕೂಡ ಅದಕ್ಕೆ ತಕ್ಕಂತ ಕ್ರಮ ಕೂಡ ತಗೊಂಡಿದೀವಿ. ಎನ್ಕ್ರೋಚ್ಮೆಂಟ್ ಅಲ್ಲಿ ರಿಮೂವ್ ಮಾಡೋದು, ಸೊ ಆ ತರ ಕೆಲಸಗಳನ್ನು ಕೂಡ ಇಲಾಖೆಯಿಂದ ಮಾಡ್ತಾ ಇದೆ. ಕಾಡಿಗೆ ಬಹಳ ದೊಡ್ಡ ನಷ್ಟವನ್ನ ತಂದು ಒಡ್ಡೋದು ಕಾಡಿನ ಬೆಂಕಿ, ಆದ್ರೆ ಈ ವರ್ಷ ಅಷ್ಟಾಗಿ ಅದು ಬಾಧಿಸ್ಲಿಲ್ಲ ಅಂತ ಕಾಣುತ್ತೆ. ಹೇಗಿತ್ತು ಸರ್ ಈ ವರ್ಷದ ಬೇಸಿಗೆಯ ನಿಮ್ಮ ಅನುಭವ? ಈ ತರ ಕಾಡು ಹೆಚ್ಚು ಬರೋದು ಮತ್ತೆ ಕಾಡು ಬೆಂಕಿ ಇರದೆ ನಮ್ದು ಎಲ್ಲ ಪ್ರತಿ ವರ್ಷ ಇದ ಒಂದು ಪ್ರಾಕ್ಟೀಸ್ ಅಂದೇ ಆಗ್ಬಿಡುತ್ತೆ. ಅಂದ್ರೆ ಇದು ಈಗ ಮಾತ್ರ ಅಲ್ಲ, ಮುಂಚಿನಿಂದ ಕಾಲದಲ್ಲಿ ಕೂಡ ಈ ತರ ಕಾಡು ಹೆಚ್ಚೆಲ್ಲ ಇತ್ತು. ಬಟ್ ಸುಮಾರು ಈ ಕಾಡು ಹೆಚ್ಚಕ್ ಬರ ಮೇನ್ ರೀಸನ್ ಏನಪ್ಪಾ ಅಂತ ಹೇಳಿದ್ರೆ, ಜನರು ನಮ್ಮ ಅಲ್ಲಿರೋ ಲೈಕ್ ಸ್ಥಳೀಯರು ಏನ್ ಮಾಡ್ತಾರೆ, ಹುಲ್ಲು ಬರಬೇಕು, ಹುಲ್ಲು ಜಾಸ್ತಿ ಬರಬೇಕು, ನಮ್ಮ ದನ ಕರೆಯ ಹೋಗಿ ಮೇಯಿಸ್ಕೊಂಡು ಬರಕ್ಕೆ ಹುಲ್ಲು ಬರಬೇಕಂತಕ್ಕೋಸ್ಕರ ಅವರು ಎಲ್ಲ ಕಾಡಿಗೆ ಬೆಂಕಿ ಹಾಕ್ತಾರೆ. ಸೊ ದಟ್ ಇಸ್ ದ ಮೇನ್ ರೀಸನ್. 99% ನಮ್ದು ಎಲ್ಲ ಫೈರ್ ಪ್ರಾಬ್ಲಮ್ ಮ್ಯಾನ್ಮೇಡ್ ಪ್ರಾಬ್ಲಮ್ಸ್. ಸೊ ಮ್ಯಾನ್ಮೇಡ್ ಪ್ರಾಬ್ಲಮ್ಸ್ ಅಂದ್ರೆ ಇದೇ ರೀತಿ ಹೋಗಿ ಕಾಡು ಕೊಡೋದು, ಬೆಂಕಿ ಕೊಡೋದು, ಈ ತರ ಕೆಲಸ ಮಾಡ್ತಾರೆ. ಸೊ ಈ ವರ್ಷದ ಏನಾಗುತ್ತೆ ಅಂದ್ರೆ, ನಾವು ಈ ವರ್ಷ ಸ್ವಲ್ಪ ಎಚ್ಚೆಫ್ ಆಗಿದ್ದೀವಿ. ಜನವರಿ ಮತ್ತೆ ಫೆಬ್ರವರಿನಲ್ಲಿ ಸ್ವಲ್ಪ ಈ ತರ ಬೆಂಕಿ ಪ್ರಾಬ್ಲಮ್ ಇತ್ತು. ಬಟ್ ನಮಗೆ ದೇವರ ಆಶೀರ್ವಾದದಿಂದ ಮಾರ್ಚ್ ನಲ್ಲಿ ಸ್ವಲ್ಪ ಮಳೆ ಬಂತು, ಮಾರ್ಚ್ ಮಧ್ಯದಲ್ಲಿ ಸ್ವಲ್ಪ ಮಳೆ ಬಂತು. ಅದೇ ರೀತಿ ಏಪ್ರಿಲ್ ಮಧ್ಯದಲ್ಲಿ ನಮಗೆ ಸ್ವಲ್ಪ ಸ್ವಲ್ಪ ಮಳೆ ಬಂತು ಹಾಸನ್ ಮತ್ತೆ ಇಡೀ ಕರ್ನಾಟಕದಲ್ಲಿ. ಸೊ ಅದರಿಂದ ನಮಗೂ ಈ ವರ್ಷ ಮಳೆ ಬಂದಿರೋದ್ರಿಂದ ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಬೆಂಕಿ ಏನು ಕಂಡು ಬಂದಿಲ್ಲ. ಬಟ್ ಆದ್ರೂ ನಾವು ನಮ್ಮ ಇಲಾಖೆ ವತಿಯಿಂದ ಎಲ್ಲ ಕೆಲಸನೂ ಮಾಡ್ಕೊಂಡಿದೀವಿ. ಉದಾಹರಣೆಗೆ ಏನೇನು ಹೇಳಬೇಕಂದ್ರೆ, ಬೆಂಕಿ ಹೇಗೆ ನಿರ್ಮಾಣ ಮಾಡ್ಕೊಂಡಿದೀವಿ, ಮತ್ತೆ ಫೈರ್ ವಾಚಸ್ ಇಟ್ಕೊಂಡಿದೀವಿ. ಅಂದ್ರೆ ಬೆಂಕಿ ಬೀಳಿಸಿದ ತಕ್ಷಣ ಇಮಿಡಿಯೇಟ್ ಆಗಿ ಹೋಗಿ ಅದನ್ನ ಆರ್ಥಿಕ ಕೆಲಸ ಮಾಡಕ್ಕೆ ಫೈರ್ ವಾಚಸ್ ಅನ್ನ ಇಟ್ಕೊಂಡಿದೀವಿ. ಮತ್ತೆ ಈ ವರ್ಷ ಏನು ಸ್ಪೆಷಲ್ ಪ್ರೋಗ್ರಾಮ್ ಏನಪ್ಪಾ ಅಂತ ಹೇಳಿದ್ರೆ, ಸ್ಯಾಟ್ಲೈಟ್ ಮೂಲಕ ನಮ್ಮ ಮೊಬೈಲ್ ಫೋನ್ಗೆ ಮೆಸೇಜ್ ಬರುತ್ತೆ, ಎಲ್ಲಿ ಬೆಂಕಿ ಬಿದ್ದಿದೆ, ಯಾವ ಲೊಕೇಶನ್ ಅಲ್ಲಿ ಬಿದ್ದಿದೆ ಅಂತ. ಸೊ ಆ ತರ ಒಂದು ಪೋರ್ಟಲ್ KGAS ಪೋರ್ಟಲ್ ಅಂತ ಈ ವರ್ಷ ನಮ್ಮ ಕರ್ನಾಟಕ ಅರಣ್ಯ ಇಲಾಖೆ ಮಾಡಿದೀವಿ. ಸೊ ಅದರಿಂದ ಹೆಚ್ಚು ಪ್ರಮಾಣದಲ್ಲಿ ಬೆಂಕಿ ಬೀಳದಂಗೆ ನಾವು ನೋಡ್ಕೊಂಡಿದೀವಿ. ಅಂದ್ರೆ ಬೆಂಕಿ ಬೀಳಿದ್ರು ಬೇಗ ಹೋಗಿ ನಮ್ಮ ಸ್ಟಾಫ್ ಎಲ್ಲ ಆರಿಸುತ್ತಾರೆ. ಜನಪದ ಪಶುವೈದ್ಯ ಪಶು ಚಿಕಿತ್ಸೆಯಲ್ಲಿ ಮನೆ ಮದ್ದಿನ ಪ್ರಾಮುಖ್ಯತೆ ಕುರಿತು ವಿಶೇಷ ಬಾನುಲಿ ಸರಣಿ ಕಾರ್ಯಕ್ರಮ ಪ್ರತಿ ಶನಿವಾರ ಸಂಜೆಯ ಕಿಸಾನ್ ವಾಣಿ ಕೃಷಿರಂಗ ಕಾರ್ಯಕ್ರಮದಲ್ಲಿ ವಿವಿಧ ಜಾನುವಾರು ಸಮಸ್ಯೆಗಳಿಗೆ ಮನೆಯಲ್ಲೇ ತಯಾರಿಸಬಹುದಾದ ಔಷಧಗಳ ಬಗ್ಗೆ ತಜ್ಞ ವೈದ್ಯರಿಂದ ವಿವರವಾದ ಮಾಹಿತಿ ನೀಡುತ್ತದೆ ಜನಪದ ಪಶುವೈದ್ಯ. ತಪ್ಪದೇ ಆಲಿಸಿ ಪ್ರತಿ ಶನಿವಾರ ಸಂಜೆ ಕಿಸಾನ್ ವಾಣಿ ಕೃಷಿರಂಗದಲ್ಲಿ ಮೂಡಿಬರುತ್ತಿದೆ ಜಾನುವಾರುಗಳ ಚಿಕಿತ್ಸೆಯಲ್ಲಿ ಮನೆ ಮದ್ದಿನ ಪ್ರಾಮುಖ್ಯತೆ ಕುರಿತಾದ ಬಾನುಲಿ ಸರಣಿ ಜನಪದ ಪಶುವೈದ್ಯ. ಇಟ್ಟರೆ ಸಗಣಿಯಾದೆ ಕಟ್ಟಿದರೆ ಕುರುಳಾದೆ ಸುತ್ತದೆ ನೊಸಲಿಗೆ ವಿಭೂತಿಯಾದೆ ತಟ್ಟದೆ ಹಾಕಿದರೆ. ಶಿವರಾಮ್ ಬಾಬು ಅವರ ಇತ್ತೀಚೆಗೆ ಶ್ರೀಗಂಧ ಮತ್ತೆ ರಕ್ತ ಚಂದನ ಮರಗಳನ್ನ ಬೆಳೆಯುವಂತಹ ಪ್ರವೃತ್ತಿ ಜನರಲ್ಲಿ ಜಾಸ್ತಿ ಆಗ್ತಾ ಇದೆ. ಇದಕ್ಕೆ ತುಂಬಾ ಉತ್ತಮವಾದ ಧಾರಣೆ ಇರೋದ್ರಿಂದಲೇನೆ ಹೆಚ್ಚು ಹೆಚ್ಚು ಜನ ಇವತ್ತು ಶ್ರೀಗಂಧವನ್ನ ಬೆಳೆಯೋದಕ್ಕೆ ಶುರು ಮಾಡಿದ್ದಾರೆ. ಮತ್ತೆ ಅರಣ್ಯ ಇಲಾಖೆನವರು ತಾವು ಕೂಡ ಇದಕ್ಕೆ ಮುಕ್ತವಾದ ಅನುಮತಿ ಕೊಟ್ಟಿದ್ದೀರಿ ಬೆಳೆಯಕ್ಕೆ. ಬೆಳೆಯೋದೇ ಆದ್ರೆ ಹೇಗೆ ಬೆಳಿಬೇಕು, ಇಲಾಖೆಯಿಂದ ಯಾವ ತರಹ ಮಾರ್ಗದರ್ಶನ ಸಿಗುತ್ತೆ ಈ ಎರಡು ಬೆಳೆಯನ್ನ ಬೆಳೆಯೋದಕ್ಕೆ, ರಕ್ತ ಚಂದನ ಹಾಗೂ ಶ್ರೀಗಂಧ ಇದ್ರ ಬಗ್ಗೆ ಮಾತಾಡಿ ಸರ್. ಶ್ರೀಗಂಧ ಮತ್ತೆ ರಕ್ತ ಚಂದನ ಅಂದ್ರೆ ಇಟ್ಸ್ ಆಲ್ ಲಾಂಗ್ ಟರ್ಮ್ ಪ್ಲಾನ್. ನಾವು ಈಗ ಹೆದ್ದೈವ್ ತರ ವಿನಿನ್ ಒಂದು 7-8 ಇಯರ್ಸ್ ತಗೊಂಡಿರಂಗೆ ಇಲ್ಲ, ಇದೊಂದು 25 ವರ್ಷ ನಾವು ಗಿಡನ ನೋಡ್ಕೋಬೇಕು. ಪ್ಲಾಂಟಿಂಗ್ ಅಲ್ಲಿ ಏನು ತುಂಬಾ ಸುಲಭನೇ, ಏನು ತುಂಬಾ ದೊಡ್ಡ ಕೆಲಸ ಅಲ್ಲ. ಏಕರ್ ನಲ್ಲಿ ಒಂದು 100-150 ಗಿಡ ನೀವು ಶ್ರೀಗಂಧ ಇಟ್ಕೋಬಹುದು. ಸೊ ಇದಕ್ಕೆ ನಮ್ಮ ನರ್ಸರಿಗಳಲ್ಲಿ ಸಾಕಷ್ಟು ಗಿಡಗಳಿದ್ದಾವೆ, ಶ್ರೀಗಂಧ ಗಿಡಗಳು ನಮ್ಮ ನರ್ಸರಿಯಲ್ಲಿ ನೀವು ತಗೊಂಡೋಗಿ ಇಟ್ಕೋಬಹುದು. ಸೊ ಇದು ಶ್ರೀಗಂಧ ನೀವು ಜಸ್ಟ್ ಒಂದು 8x12 ಬ್ಯಾಗ್ ಆದ್ರೆ ಒಂದು 60 cm ಅಥವಾ 50 cm ಅದಕ್ಕಿಂತ ಕಡಿಮೆ ಇರ ಒಂದು ಒಂದು ಗುಂಡಿಯನ್ನ ತೆಗೆಸ್ಬಿಟ್ಟು ಗಿಡ ಹಾಕಿ ಮತ್ತೆ ಸ್ವಲ್ಪ ಗೊಬ್ಬರ ಹಾಕಿ ಮಣ್ಣಲ್ಲಿ ನೀವು ನೆಟ್ರೆ ಚೆನ್ನಾಗಿ ಬರುತ್ತೆ. ಸೊ ಇದು ಓನ್ಲಿ ಶ್ರೀಗಂಧ ಮಾತ್ರ ಆಗ್ತದೆ, ನಿಮಗೆ ಜಸ್ಟ್ ಫಲ ಬರಲ್ಲ. ಸೊ ಇದಕ್ಕೆ ಏನ್ ಹೇಳ್ತೀವಿ ನಾವು, ಲೈಕ್ ಊರ್ ಅಂತ ಹೇಳ್ತೀವಿ. ನೀವು ಅಗ್ರೋಫಾರೆಸ್ಟ್ರಿ ಮಾಡೆಲ್ ಅಲ್ಲಿ ಬೇರೆ ಯಾವ್ದು ನೀವು ಗಿಡ ಕೂಡ ಎತ್ಕೋಬಹುದು. ಅದ್ರ ಜೊತೆಗೆ ಉದಾಹರಣೆಗೆ ಈಗ ನೀವು ಹೆಬ್ಬೇವಿ ಕೂಡ ಎತ್ಕೋಬಹುದು ಅಥವಾ ಬೇರೆ ನಿಮ್ದು ಬಾಳೆ ಕೂಡ ಎತ್ಕೋಬಹುದು. ಸೊ ಆತರ ಯಾವ್ದೋ ಒಂದು ಇನ್ನೊಂದು ಗಿಡ ಜೊತೆಗೆ ಇದನ್ನು ಇಟ್ಕೋಬಹುದು. ಸೊ ಅದರಿಂದ ನಿಮ್ಗೆ ಅದರದ್ದು ಫಲನೇ ಸಿಗುತ್ತೆ. ಇದನ್ನ ನೀವು ಒಂದು 25 ವರ್ಷ ಆದ್ಮೇಲೆ ಇದನ್ನ ನೀವು ನೋಡ್ಕೋಬಹುದು, ಇದರದ್ದು ಫಲ ನೀವು ಯೂಸ್ ಮಾಡ್ಕೋಬಹುದು. ಬಟ್ ಇದರದ್ದು ಮೇಜರ್ ಪ್ರಾಬ್ಲಮ್ ನಮ್ ಶ್ರೀಗಂಧ ಇಟ್ಕೊಂಡು ಲೈಕ್ ಪ್ಲಾಂಟಿಂಗ್ ಮಾಡೋದ್ರಲ್ಲಿ ಮೇಜರ್ ಪ್ರಾಬ್ಲಮ್ ಏನಂತ ಏನಪ್ಪ ಅಂತ ಹೇಳಿದ್ರೆ ಪ್ರೊಟೆಕ್ಷನ್, ಅಂದ್ರೆ ಕಲರ್ ಇಂದ ಅದನ್ನು ನೀವು ರಕ್ಷಣೆ ಮಾಡೋದು. ಇದಕ್ ಮೇನ್ ಏನ್ ಹೇಳಬೇಕಂದ್ರೆ ಈಗ ರೀಸೆಂಟ್ ಆಗಿ ಈಗ ಸ್ವಲ್ಪ ಟೆಕ್ನಾಲಜಿ ಬಂದಿದೆ. ಜೀರೋ ಟ್ಯಾಗಿಂಗ್ ಮಾಡಬಹುದು, ಫ್ರೀ ಟ್ಯಾಗಿಂಗ್ ಮಾಡಬಹುದು. ಫ್ರೀ ಟ್ಯಾಗಿಂಗ್ ಅಂತ ಹೇಳಿದ್ರೆ ಒಂದೊಂದು ಗಿಡಕ್ಕೆ ನೀವು ಒಂದು ಸಣ್ಣ ಫ್ರೀ ಟ್ಯಾಗ್ ತರ ಬರುತ್ತೆ, ಅದರದ ನೀವು ಆ ಮರ ಮೇಲೆ ಅಂಟಿಸ್ಬಿಟ್ರೆ ಯಾರು ಆ ಮರ ಕಟ್ ಮಾಡಿದ್ರೆ ಇಮಿಡಿಯೇಟ್ ನಿಮಗೆ ಮೆಸೇಜ್ ಬರುತ್ತೆ. ಈ ತರ ಒಂದು ಟೆಕ್ನಾಲಜಿ ಕೂಡ ಡೆವಲಪ್ ಆಗಿದೆ. ಸೊ ಅದನ್ನ ನೀವು ಯೂಸ್ ಮಾಡ್ಕೋಬಹುದು. ಮತ್ತೆ ನೀವು ನಿಮ್ ಲ್ಯಾಂಡ್ ಸ್ವಲ್ಪ ಒಂದು ಸ್ವಲ್ಪ ಮಾಡ್ಕೋಬೇಕು, ಉದಾಹರಣೆಗೆ ಸ್ವಲ್ಪ ಪ್ರೊಟೆಕ್ಷನ್ ಮಾಡಕ್ಕೆ ಸೋಲಾರ್ ಫೆನ್ಸಿಂಗ್ ಮಾಡ್ಕೊಂಡಿರೋದು ಆಗ್ಲಿ ಅಥವಾ ಸ್ವಲ್ಪ ಒಳ್ಳೆ ಬೇಟೆನ ಇಟ್ಕೊಳ್ಳೋದು, ಸ್ವಲ್ಪ ಬೇಟೆನ ಇಟ್ಕೊಂಡು ಇದು ಮಾಡೋದಾಗ್ಲಿ. ಸೊ ಈ ತರ ಪ್ರೊಟೆಕ್ಷನ್ ಮಾತ್ರನೇ ನಮಗೆ ಶ್ರೀಗಂಧ ಮತ್ತು ಅರ್ಧನದಲ್ಲಿ ಚಾಲೆಂಜ್ ಇದೆ ಇರದೆ ಬಿಟ್ಟು ಪ್ಲಾಂಟಿಂಗ್ ಟೆಕ್ನಿಕ್ ಎಲ್ಲ ಸಿಂಪಲ್ ಇದೆ. ಮತ್ತೆ ಇದಕ್ಕೆ ಜಾಸ್ತಿ ನೀರು ಬೇಕಾಗಿಲ್ಲ. ಇನಿಷಿಯಲ್ ಸ್ಟೇಜ್ ನಲ್ಲಿ ಸ್ವಲ್ಪ ನೀರು ಬೇಕಾಗಿಬಿಟ್ರೆ ನೀರು ಅಷ್ಟೊಂದು ಇಟ್ಸ್ ನಾಟ್ ನೀಡೆಡ್ ಆಸ್ ಮಚ್. ಓನ್ಲಿ ಪ್ರಾಬ್ಲಮ್ ಇಸ್ ಪ್ರೊಟೆಕ್ಷನ್. ಸೊ ಪ್ರೊಟೆಕ್ಷನ್ ಈಗ ಟೆಕ್ನಾಲಜಿ ಇಂಪ್ರೂವ್ ಆಗ್ತಾ ಇದೆ. ನಾನು ಒಂದು ಹೇಳಿದೀನಿ, ಉದಾಹರಣೆ ಹೇಳಿದೀನಿ, ಫ್ರೀ ಟ್ಯಾಗಿಂಗ್ ಹೇಳಿದೀನಿ. ಸೊ ಇದೇ ರೀತಿ ಸ್ವಲ್ಪ ಪ್ರೊಟೆಕ್ಷನ್ ಅಲ್ಲಿ ನೀವು ಒಂದು 10 ವರ್ಷ ಆದ್ಮೇಲೆ ಒಂದು ಅಟ್ಲೀಸ್ಟ್ ಒಂದು 8-9 ಇಯರ್ಸ್ ಆದ್ಮೇಲೆ ನೀವು ನೀವು ಪ್ರೊಟೆಕ್ಷನ್ ಗೆ ಅದು ಕಾನ್ಸಂಟ್ರೇಟ್ ಮಾಡಬೇಕು ಶ್ರೀಗಂಧದಲ್ಲಿ. ಅದು ಒಂದು ಮಾತ್ರನೇ ಪ್ರಾಬ್ಲಮ್. ರಕ್ತ ಚಂದನ ತುಂಬಾ ಶೆಕೆ ಇರುವಂತಹ ಬರ ಪ್ರದೇಶದಲ್ಲಿ ಬೆಳಿಬೇಕು ಅಂತಾರೆ, ಎಲ್ಲ ಕಡೆನೂ ಬರುತ್ತೆ ರಕ್ತ ಚಂದನ? ರಕ್ತ ಚಂದನ ಅಂತ ನೀವು ಹೇಳಿದಂಗೆ ಇಟ್ ಇಸ್ ಓನ್ಲಿ ಮೋಸ್ಟ್ಲಿ ಇನ್ ದ ಡ್ರೈ ರೀಜನ್ ಅಲ್ಲಿ ಬರುತ್ತದೆ. ಅದಕ್ಕೇನು ಜಾಸ್ತಿ ವಾಟರ್ ಬೇಕಾಗಿಲ್ಲ, ಡ್ರೈ ರೀಜನ್ ಅಲ್ಲಿ ಬರೋದು. ಸೊ ಅದಕ್ಕೇನು ನೀರ ತೇವಾಂಶ ಇರಬೇಕು, ಮಳೆ ಬರಬೇಕು ಆತರ ಏನಿಲ್ಲ. ನೀವು ಜಸ್ಟ್ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಸ್ವಲ್ಪ ಎಸ್ಟಾಬ್ಲಿಷ್ ಆಗೋದು ಮಾತ್ರ ನೀವು ಸ್ವಲ್ಪ ನೀರು ಹಾಕಿಬಿಟ್ರೆ ಸಾಕು. ಕಂಪ್ಲೀಟ್ ಅದು ಎಸ್ಟಾಬ್ಲಿಷ್ ಆದ್ಮೇಲೆ ಅದಕ್ಕೇನು ಅಷ್ಟು ನೀರು ಏನು ಬೇಕಾಗಿಲ್ಲ. ಶಿವರಾಮ್ ಬಾಬು ಅವರೇ, ನಮ್ಮ ಕಾಫಿ ನಾಡನ್ನ ತಾವು ಗಮನಿಸಿದ್ದೀರಿ, ಅಲ್ಲಿ ಶ್ರೀಗಂಧವನ್ನ ಬೆಳ್ಕೋಬಹುದೇ? ಇದೊಂದು ಒಳ್ಳೆ ಪ್ರಶ್ನೆ. ಏನಪ್ಪ ಅಂತ ಹೇಳಿದ್ರೆ ಕಾಫಿ ಮತ್ತೆ ನಮ್ ಕಡೆ ಮಲೆನಾಡು ಭಾಗದಲ್ಲಿನೂ ಶ್ರೀಗಂಧ ಬರುತ್ತೆ, ನಾನು ಇಲ್ಲ ಅಂತ ಹೇಳಲ್ಲ. ಎಲ್ಲಾ ಕಡೆನೂ ಶ್ರೀಗಂಧ ಬರಬಹುದು. ಆದ್ರೆ ಶ್ರೀಗಂಧ ಏನಪ್ಪಾ ಅಂತ ಹೇಳಿದ್ರೆ ಮಲ್ನಾಡು ಭಾಗದಲ್ಲಿ ಬರೋ ಶ್ರೀಗಂಧ ಬೇಗ ಬಂದ್ಬಿಡುತ್ತೆ. ಇಟ್ ಮೆಚ್ಯೂರ್ ಫಾಸ್ಟರ್, ಸ್ವಲ್ಪ ಗ್ರೋತ್ ಜಾಸ್ತಿ ಆಗುತ್ತೆ. ಬಟ್ ಒಳಗಿರೋ ಹಾರ್ಟ್ ವುಡ್ ಅಂತ ಯಾವ್ದು ಕರಿತೀವಿ ನಾವು, ಈಗ ಸ್ಯಾಂಡಲ್ವುಡ್ ಆಯಿಲ್ ತೆಗೀಕೆ ಹಾರ್ಟ್ ವುಡ್ ಇರಬೇಕು. ಸೊ ಹಾರ್ಟ್ ವುಡ್ ನಿಮಗೆ ತುಂಬಾ ಕಡಿಮೆ ಇರುತ್ತೆ, ಜಾಸ್ತಿ ನಿಮ್ಗೆ ಎಕ್ಸ್ಟ್ರಾ ವುಡ್ ಅದು ಔಟರ್ ಲೇಯರ್ ಇರೋದೇ ಜಾಸ್ತಿ ಬರುತ್ತೆ ಮಲ್ನಾಡು ಭಾಗದಲ್ಲಿ ಬರ ಶ್ರೀಗಂಧ ಮರಗಳು. ಬಟ್ ಈಗ ಅರ್ತಿಕೆರೆ ಕಡೆ ಅಥವಾ ಡ್ರೈ ರೀಜನ್ ಅಲ್ಲಿ ನಾವು ಏನೇನು ಶ್ರೀಗಂಧ ಬೆಳೆತಿರ್ತೀವಿ ಅದು ಸ್ಲೋ ಗ್ರೋತ್ ಇರುತ್ತೆ. ಬಟ್ ಆದ್ರೆ ಹಾರ್ಟ್ ವುಡ್ ಚೆನ್ನಾಗಿ ಫಾರ್ಮ್ ಆಗಿರುತ್ತೆ. ಹಾರ್ಟ್ ವುಡ್ ಚೆನ್ನಾಗಿ ಫಾರ್ಮ್ ಆದ್ರೆ ನಿಮಗೆ ಅದರಿಂದ ಸ್ಯಾಂಡಲ್ ವುಡ್ ಆಯಿಲ್ ಜಾಸ್ತಿ ತಗೋಬಹುದು. ಸೊ ಅದರಿಂದ ಇದು ಡ್ರೈ ರೀಜನ್ ಅಲ್ಲಿ ಸ್ಲೋ ಗ್ರೋತ್ ಇರುತ್ತೆ, ಬಟ್ ಹಾರ್ಟ್ ವುಡ್ ಚೆನ್ನಾಗಿ ಫಾರ್ಮ್ ಆಗಿರುತ್ತೆ. ಬಟ್ ಮಲ್ನಾಡು ಭಾಗದಲ್ಲಿ ಶ್ರೀಗಂಧ ಬರುತ್ತೆ, ಬಟ್ ಅದರದ್ದು ಹಾರ್ಟ್ ವುಡ್ ತುಂಬಾ ಕಡಿಮೆ ಇರುತ್ತೆ. ಯಾಕಂದ್ರೆ ಅದು ಎಲ್ಲಾ ನೀರು ಮತ್ತೆ ಅದಕ್ಕೆ ಬೇಕಾಗಿರೋ ಎಲ್ಲಾ ಇದು ಸಿಗೋದ್ರಿಂದ ಹಾರ್ಟ್ ವುಡ್ ಅಷ್ಟೊಂದು ಫಾರ್ಮ್ ಆಗಲ್ಲ, ತುಂಬಾ ಕಡಿಮೆ ಇರುತ್ತೆ ಹಾರ್ಟ್ ವುಡ್. ಸೊ ಅದು ಎರಡೇ ಡಿಫ್ರೆನ್ಸ್, ಎಲ್ಲಾ ಕಡೆನೂ ಬರಬಹುದು ಬಟ್ ದಿಸ್ ಇಸ್ ದ ಕ್ವಾಲಿಟಿ ಡಿಫ್ರೆನ್ಸ್. ನಮ್ಮ ಮಲ್ನಾಡು ಭಾಗದಲ್ಲಿ ಹಾರ್ಟ್ ವುಡ್ ಕಡಿಮೆ ಇರುತ್ತೆ, ಡ್ರೈ ರೀಜನ್ ನಲ್ಲಿ ಹಾರ್ಟ್ ವುಡ್ ಜಾಸ್ತಿ. ಸರ್, ಅಂತಿಮವಾಗಿ ಅರಣ್ಯ ಇಲಾಖೆ ವತಿಯಿಂದ ರೈತರಿಗೆ ನಿಮ್ಮ ಸಂದೇಶ ಏನು ಸರ್? ರೈತರಿಗೆ ನಮ್ಮ ಕಳೆ ಮನವಿ ಏನಂದ್ರೆ ನಾವು ನಿಮ್ ಜೊತೆಗೆ ಇದೀವಿ, ಯಾಕಂದ್ರೆ ನೀವಿಲ್ಲದೆ ಜನರಿಲ್ಲದೆ ನಾವು ಅರಣ್ಯನ ಬೆಳೆಸ್ಕೊಳಕ್ಕಾಗಲ್ಲ. ಯಾಕಂದ್ರೆ ನಮಗೆ ತಲೆಬೆಟ್ಟಿ ಹೋಗೋರು ಇನ್ಫಾರ್ಮೇಶನ್ ಕೊಡಬೇಕು ತಾವು, ಮತ್ತೆ ಎನ್ಕ್ರೋಚ್ಮೆಂಟ್ ಮಾಡಬಾರ್ದು ನೀವುಗಳು. ಮತ್ತೆ ಈ ತರ ಅರಣ್ಯ ಬೆಳೆಸ್ಬೇಕಂದ್ರೆ ತಮ್ಮ ಮನೆಯಲ್ಲಿ ಕೂಡ ತಮ್ಮ ಮುಂಭಾಗ ಹಿಂಭಾಗ ಇರೋ ಜಮೀನಲ್ಲಿ ಕೂಡ ಮರ ಗಿಡ ನೆಟ್ಟು ಅದರ ಮೂಲಕ ಕೂಡ ನೀವು ಅರಣ್ಯ ಬೆಳೆಸಬಹುದು. ಸೊ ನಮ್ಮ ರೈತರ ಜೊತೆಗೆ ನಾವು ಅರಣ್ಯ ಇಲಾಖೆ ಕೆಲಸ ಮಾಡೋದು. ನಮ್ಮ ಕೊನೆ ಮನವಿ ಏನಂದ್ರೆ ನಾವು ನಿಮ್ ಜೊತೆಗೆ ಇದೀವಿ, ನೀವು ಕೂಡ ನಮ್ಮ ಜೊತೆಗೆ ಎಂದು ಕೆಲಸ ಮಾಡಬೇಕು. ಮತ್ತೆ ಇನ್ನೊಂದು ನಮ್ದು ಮನವಿ ಏನಂದ್ರೆ ಈ ತರ ಯಾವ್ದೋ ಒಂದು ಲೈಕ್ ಕಳ್ಳೆಪೇಟೆ ಆಗ್ಲಿ ಮತ್ತೆ ಈ ತರ ಕಾಡಿಗೆ ಬೆಂಕಿ ಕೊಡೋದಾಗ್ಲಿ ಯಾವ್ದು ರಿಪೋರ್ಟ್ ಮಾಡಬೇಕಂದ್ರೂ ನಮ್ಮ ಹತ್ರ ಒಂದು ಸಹಾಯವಾಣಿ ಇದೆ, 1926 ಅಂತ, ಅರಣ್ಯ ಸಹಾಯವಾಣಿ 1926. ಸೊ ಇದಕ್ಕೆ ದಯವಿಟ್ಟು ಯಾರು ಬೇಕಂದ್ರೆ ಕಾಲ್ ಮಾಡಬಹುದು. ಇಲ್ಲಿ ಇಡೀ ಕರ್ನಾಟಕಕ್ಕೆ ಇದು ಒಂದೇ ನಂಬರ್ ಇದೆ, 1926. ಈ ನಂಬರ್ಗೆ ಕಾಲ್ ಮಾಡಿದ್ರೆ ಯಾವ ಕಂಪ್ಲೇಂಟ್ಸ್ ಬೇಕಂದ್ರೆ ನೀವು ಈ ನಂಬರ್ಗೆ ಕೊಡಬಹುದು. ಇದು ಒಂದು ನಂಬರ್ ದಯವಿಟ್ಟು ನೋಟ್ ಮಾಡಿಕೊಂಡು ನಮ್ಮ ಕಾರ್ಡನ್ನ ರಕ್ಷಣೆ ಮಾಡಕ್ಕೆ ಮತ್ತೆ ಒಳ್ಳೆ ಕೆಲಸ ಮಾಡಕ್ಕೆ ನಮಗೆ ಅವಕಾಶ ಕೊಡಬೇಕಂತ ಹೇಳಿ ನನ್ನ ಮಾತನ್ನ ಮುಚ್ಚಿ. ಚಿನ್ನದ ಗೆಂಡೆ, ಚಿನ್ನದ ಗೆಂಡೆ, ಚಿನ್ನದ ಗೆಂಡೆ. ಸುಸ್ಥಿರ ಆಲೂಗೆಡ್ಡೆ ಬೇಸಾಯ ಕುರಿತ ಪ್ರಾಯೋಜಿತ ಸರಣಿ ಪ್ರತಿ ಭಾನುವಾರ ಸಂಜೆಯ ಕೃಷಿರಂಗ ಕಾರ್ಯಕ್ರಮದಲ್ಲಿ ನುರಿತ ತಜ್ಞರಿಂದ ಆಲೂಗೆಡ್ಡೆ ಬೇಸಾಯ ತಾಂತ್ರಿಕತೆ, ಅನುಭವಿ ಕೃಷಿಕರೊಂದಿಗೆ ಸಂವಾದ, ನೇರ ಫೋನಿನ ಕಾರ್ಯಕ್ರಮಗಳು ಈ ಸರಣಿಯ ವಿಶೇಷ. ಚಿನ್ನದ ಗೆಂಡೆ ಬಾನುಲಿ ಸರಣಿಯ ಉತ್ತಮ ಕೇಳುಗರಿಗೆ ಆಕರ್ಷಕ ಬಹುಮಾನ ಗೆಲ್ಲುವ ಅವಕಾಶ. ಆಲಿಸಿ ಅನುಸರಿಸಿ. ಪ್ರತಿ ಭಾನುವಾರ ಸಂಜೆ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮೂಡಿಬರುತ್ತಲಿದೆ ಸುಸ್ಥಿರ ಆಲೂಗೆಡ್ಡೆ ಬೇಸಾಯ ಕುರಿತ ಪ್ರಾಯೋಜಿತ ಸರಣಿ ಚಿನ್ನದ ಗೆಂಡೆ, ಚಿನ್ನದ ಗೆಂಡೆ, ಚಿನ್ನದ ಗೆಂಡೆ, ಚಿನ್ನದ ಗೆಂಡೆ, ಚಿನ್ನದ ಗೆಂಡೆ, ಚಿನ್ನದ ಗೆಂಡೆ. ಈಗ ಹೆಚ್ಚಿನ ಮಾಹಿತಿಗೆ ತಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂತಾದ್ರೆ ಸಂಪರ್ಕ ಮಾಡೋದಕ್ಕೆ ನಿಮ್ಮ ಮೊಬೈಲ್ ಸಂಖ್ಯೆ ಏನು ದಯವಿಟ್ಟು ಅದನ್ನ? ನನ್ನ ನಂಬರ್ ಮೊಬೈಲ್ ನೋಟ್ ಮಾಡ್ಕೊಳ್ಳಿ, 8754830288. ಕನ್ನಡದಲ್ಲಿ ಹೇಳ್ಬೋದಾ? 8754830288. ಇನ್ನೊಮ್ಮೆ ಹೇಳ್ತೀರಾ? 8754830288. ಇನ್ನೂ ಒಂದ್ಸರಿ ಹೇಳ್ಬಿಡಿ ಸರ್. 8754830288. ಒಳ್ಳೇದು ಶಿವರಾಮ್ ಬಾಬು ಅವರ, ಇದುವರೆಗೂ ಅರಣ್ಯ ಇಲಾಖೆಯ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಬಹಳ ಸೊಗಸಾಗಿ ಮಾಹಿತಿಯನ್ನು ನೀಡಿದ್ರಿ. ವಂದನೆಗಳು, ನಮಸ್ಕಾರ ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು, ವಂದನೆಗಳು.